ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನ ಮತ್ತು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಮಕ್ಕಳ ದಸರಾ ಕಾರ್ಯಕ್ರಮ ಉತ್ತಮ ವೇದಿಕೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 6:50.30. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಸಿನ ಜಾತಿಯ ತರಕಾರಿ ಬೆಳೆಗಳ ಬೇಸಾಯ, ಈ ಕುರಿತು ನಂಜನಗೂಡು ತಾಲೂಕು ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಜಿಎಂ ವಿನಯ್ ಅವರೊಂದಿಗೆ ಸಂದರ್ಶನ ಆಲಿಸಲಿದ್ದೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ಕಾರ್ಯಕ್ರಮ ಮೂಡಿಬರಲಿದೆ. ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ ವಿಶ್ವಾಸ ಹೆಚ್ಚಾಗುತ್ತೆ. ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಡಾಕ್ಟರ್ ವಿನಯ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಕೋಸಿನ ಜಾತಿಯ ತರಕಾರಿ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕತೆಗಳನ್ನು ವಿವರವಾಗಿ ನೀಡಬೇಕು. ಮೊದಲಿಗೆ ಈ ಕೋಸಿನ ಜಾತಿಯ ಬೆಳೆಗಳು ಅಂದರೆ ಯಾವ್ಯಾವ ಬೆಳೆಗಳು ಬರ್ತವೆ, ಇವುಗಳ ಪ್ರಮುಖ ಉಪಯೋಗಗಳೇನು, ಅಲ್ಲಿಂದ ಶುರು ಮಾಡಿ. ಈ ತರಕಾರಿಗಳಲ್ಲಿ ಬೇರೆ ಬೇರೆ ಜಾತಿ ಸಸಿಗಳನ್ನು ಅಥವಾ ತರಕಾರಿಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಅತಿ ಮುಖ್ಯವಾಗಿ ರೈತರಿಗೆ ಲಾಭ ತರತಕ್ಕಂಥದ್ದು ಒಂದು ಜಾತಿ ಅಂದರೆ ಅದು ಈ ಕೋಸಿನ ಜಾತಿ ಬೆಳೆಗಳು. ಅದು ಬೆಳೆಯಲು ಈಸಿ ಅಂದರೆ ಬೇರೆ ಈಗ ಟೊಮೊಟೊಗಾಗಿರ್ಬೋದು, ಮೆಣಸಿಗಾಗಿರ್ಬೋದು ಅಥವಾ ಬದನೆ ಆಗಿರ್ಬೋದು, ನಾರ್ಮಲ್ಲಾಗೆ ಮೈಸೂರು ಭಾಗದಲ್ಲಿ ಅಥವಾ ಚಾಮರಾಜನಗರ ಭಾಗದಲ್ಲಿ ಹೆಚ್ಚು ಹೆಚ್ಚುವಾಗಿ ಬೆಳೀತಾರೆ. ಬಟ್ ಅದಕ್ಕಿಂತ ಈಸಿಯಾಗಿ ಬೆಳೀತಕ್ಕಂಥ ಒಂದು ತರಕಾರಿ ಬೆಳೆಗಳಂದರೆ ಈ ಕೋಸಿನ ಬೆಳೆಗಳು. ಅದರಲ್ಲಿ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಈಗ ನಾರ್ಮಲ್ಲಾಗಿ ಬೆಳೆಯುತ್ತ ತರಕಾರಿಗಳಿಗಿಂತ ಯಥೇಚ್ಛವಾಗಿ ಪೋಷಕಾಂಶಗಳು ಈ ತರಕಾರಿಗಳಲ್ಲಿ ಇದೆ. ಈ ತರಕಾರಿಯಲ್ಲಿ ನೀವು ವಿಟಮಿನ್ ಸಿ ಸಿಗ್ಬೋದು, ವಿಟಮಿನ್ ಎ ಇರ್ಬೋದು ಅಥವಾ ಪ್ರೋಟೀನ್ ಇರ್ಬೋದು ಈ ಥರದ, ಮತ್ತು ವಿಶೇಷವಾಗಿ ಈ ಪೋಷಕಾಂಶಗಳ ಜೊತೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಈ ತರಕಾರಿಗಳಲ್ಲಿದೆ. ಹಾಗಾಗಿ ಈ ತರಕಾರಿಗಳನ್ನು ಯಥೇಚ್ಛವಾಗಿ ದಿನನಿತ್ಯ ಯೂಸ್ ಮಾಡಬೇಕಾಗುತ್ತೆ. ಅದು ನಮ್ಮ ಆರೋಗ್ಯ ಕಾಲದಲ್ಲೇ ರೈತನಿಗೂ ಕೂಡ ಒಂದು ಆದಾಯ ತರ್ತಕ್ಕ ಒಂದು ತರಕಾರಿ ಬೆಳೆ ಕೂಡ ಇದು ಕೋಸ್ ಆಗಿದೆ. ಇದು ಮೂಲತಃ ನಮ್ಮ ಭಾರತದ್ದಲ್ಲ, ನಮ್ಮ ಏಷ್ಯಾ ಖಂಡದ್ದು ಅಲ್ಲ, ಇದು ಮೆಡಿಟೇರಿಯನ್ ರೀಜನ್, ಜರ್ಮನಿ, ಸ್ಪೇನ್ ಆ ಕಡೆಯಿಂದ ಬಂದಿರತಕ್ಕಂಥ ಒಂದು ಜಾತಿ. ಕೋಲ್ಡ್ ಕ್ರಾಪ್ಸ್ ಅಂದರೆ ಕೋಲ್ಡ್ ರೀಜನ್ಗೆ ಬರ್ತಕ್ಕಂಥ ಒಂದು ಬೆಳೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರೈತರು ಯಥೇಚ್ಛವಾಗಿ ಕೋಲ್ಡ್ ಕ್ರಾಪ್ಸಲ್ಲಿ ಅಂದರೆ ಕೋಸಿನ ಬೆಳೆಗಳಲ್ಲಿ ಬೆಳೀತಕ್ಕಂಥದ್ದು ಕ್ಯಾಬೇಜ್ ಅಂದರೆ ಈ ಗೆಡ್ಡೆ ಕೋಸು ಅಂತೇನು ಹೇಳ್ತೀವಿ ಅಥವಾ ಎಲೆ ಕೋಸು ಅಂತೇನು ಹೇಳ್ತೀವಿ, ಅದು ಒಂದು ಮುಖ್ಯವಾಗಿ ಬರ್ತಕ್ಕಂಥದ್ದು. ತದನಂತರ ಬರೋದು ಹೂಕೋಸು. ನಾವೇನು ಪ್ರತಿನಿತ್ಯ ಗೋಬಿ ತಿಂತಾರಲ್ಲ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಬೆಳೆ ಹೂಕೋಸು. ನಂತರ ಬರ್ತಕ್ಕಂಥದ್ದು ಕೆಡ್ಡೆಕೋಸು. ಈ ಎರಡೂ ಬೆಳೆಗಳಿಗಿಂತ, ಈ ಹೂಕೋಸು ಎಲೆಕೋಸು ಎರಡೂ ಬೆಳೆಗಿಂತ ಅತಿ ವೇಗವಾಗಿ ಅತಿ ಬೇಗವಾಗಿ ಮುಗಿತಕ್ಕಂಥ ಒಂದು ಬೆಳೆ ಈ ಗೆಡ್ಡೆಕೋಸು. ಇದು ಈ ಕೋಸುಗಳ ಒಂದು ಉಪಯೋಗಗಳಾಗಿರ್ಬೋದು ಅಥವಾ ಅದು ಎಲ್ಲಿಂದ ಬಂದಿರತಕ್ಕಂಥ ಒಂದು ಬೆಳೆ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬ್ರೊಕೋಲಿಸ್ ಅಂತಾರಲ್ಲ, ಈ ಜಾತಿಗೆ ಸೇರಲ್ವಾ? ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಈ ಬ್ರೊಕೋಲಿ ಆಗಿರ್ಬೋದು, ಚೈನೀಸ್ ಕ್ಯಾಬೇಜ್ ಆಗಿರ್ಬೋದು, ಇವನ್ ನಾವೇನ್ ಹೇಳ್ತೀವಿ ಎಕ್ಸಾಟಿಕ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ತರದ್ದು ರೈತರು ಹೊಸ ಹೊಸದು ಏನಾದ್ರು ಬೆಳಿಬೇಕು ಅಂತ ಇರ್ತಾರಲ್ಲ, ಅಂತವ್ರಿಗೆ ಇದು ಹೆಚ್ಚು ಸೂಕ್ತವಾದ ಒಂದು ಬೆಳೆ. ಈ ಬ್ರೊಕೋಲಿ ನಾವು ಪಾಲಿ ಹೌಸ್ಗಳಲ್ಲಿ ಏನು ನಾವು ಹಸಿರು ಮನೆಗಳಲ್ಲಿ ಬೆಳಿತಕ್ಕಂಥ ಒಂದು ಪದ್ಧತಿ ಕೂಡ ಈಗಾಗಿದೆ. ಅದನ್ನ ಯಥೇಚ್ಛವಾಗಿ ಈಗ 3-star ಹೋಟೆಲ್ಸ್, 5-star ಹೋಟೆಲ್ಸಲ್ಲಿ ಸೂಪ್ಗಳಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ. ಈ ಬ್ರೊಕೋಲಿಲಿ ಏನಿದೆ, ಇದರಲ್ಲಿರ್ತಕ್ಕಂಥ ಪೋಷಕಾಂಶ ನಮ್ಮ ಅಥವಾ ಚೈನೀಸ್ ಕ್ಯಾಬೇಜಲ್ಲಿ ಅಷ್ಟೇ, ಇದರಲ್ಲಿರ್ತಕ್ಕಂಥ ಪೋಷಕಾಂಶ 5-10 ಪಟ್ಟು ಹೆಚ್ಚು ಯಾವುದಕ್ಕಿಂತ ನಮ್ಮ ನಾರ್ಮಲಾಗಿ ಯೂಸ್ ಮಾಡ್ತಾ ಎಲೆಕೋಸು ಅಥವಾ ಹೂಕೋಸಿಗಿಂತ 5-10 ಪಟ್ಟು ಹೆಚ್ಚು ಪೋಷಕಾಂಶ ಇದೆ. ಹಾಗೂ ಬ್ರೊಕೋಲಿ ಕೂಡ ಒಂದು ಆದಾಯ ತರ್ತಕ್ಕಂಥ ಬೆಳೆ, ಆದರೆ ಸ್ವಲ್ಪ ಕಡಿಮೆ ಉಷ್ಣಾಂಶ ಬೇಕಾಗುತ್ತೆ. ನಮ್ಮ ರೀಜನಲ್ಲಿ ಬೆಳಿಬೇಕು ಅಂದರೆ ಹಸಿರು ಮನೆಗಳಲ್ಲಿ ಬೆಳ್ಕೋಬೋದು ಅಂತ ಒಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಕೂಡ ಒಂದು ಕೋಸು ಬೆಳೆಯಲ್ಲಿ ಸೇರ್ತಕ್ಕಂಥ ಒಂದು ಬೆಳೆ. ನಾನು ಆಗಲೇ ಹೇಳ್ದಂಗೆ ಇದು ಕೋಲ್ಡ್ ಕ್ರಾಪ್ಸ್ ಅಂದರೆ ಕೋಲ್ಡ್ ರೀಸನಿಗೆ ಬರ್ತಕ್ಕಂಥ ಬೆಳೆ ಆಗಿರೋದ್ರಿಂದ ಚಳಿಗಾಲದಲ್ಲಿ ಹೆಚ್ಚು ಚೆನ್ನಾಗೇ ಬರುತ್ತೆ. ಈ ರೈತರು ನಾವು ಯಾರು ನಾವು ಕೋಸ್ ಬೆಳೆ ಬೆಳೀತಿದ್ದೀವಿ ಅಂದರೆ ನಾವು ಸಜೆಸ್ಟ್ ಮಾಡೋದು ಚಳಿಗಾಲದಲ್ಲಿ ಬೆಳ್ಕೊಳ್ಳಿ ಅಂತ ಹೇಳ್ತೀವಿ. ಅದಲ್ದಲ್ಲೇ ಮಳೆಗಾಲದಲ್ಲೂ ಕೂಡ ಏನು ಜೂನ್ ಜುಲೈ ತಿಂಗಳಲ್ಲಿ ಒಂದು 2 ನಾಟಿ ಮಾಡೋದು ವರ್ಷದಲ್ಲಿ, ಒಂದು ಜೂನ್ ಜುಲೈ ತಿಂಗಳಲ್ಲಾದರೆ, ಇನ್ನೊಂದು ಅಕ್ಟೋಬರ್ ನವೆಂಬರಲ್ಲಿ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಹೆಚ್ಚು ಸೂಕ್ತವಾದ ಒಂದು ಬೆಳೆ ಇದು ರೈತರಿಗೆ. ಕಡಿಮೆ ಸಮಯದಲ್ಲಿ ಕೂಡ ಹೆಚ್ಚಿನ ಆದಾಯ ತರ್ತಕ್ಕಂಥ ಒಂದು ಬೆಳೆ ನಾನು ಆಗಲೇ ಹೇಳಿದಾಗೆ. ತದನಂತರ ಯಾವ ಥರ ಮಣ್ಣು ಬೇಕು ಅಥವಾ ಯಾವ ಥರ ಕ್ಲೈಮೇಟ್ ಇರಬೇಕು ಅಂತ ರೈತರು ತುಂಬ ಕೇಳ್ತಾರೆ. ಮಣ್ಣು ಕೂಡ ಅಷ್ಟೇ ತುಂಬ ಮುಖ್ಯವಾಗಿ ಒಂದು ಪ್ರಾಮುಖ್ಯತೆ ವಹಿಸುತ್ತೆ. ನಾವು ಮಣ್ಣು ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಏನು ನಂಜನಗೂಡು, ನರಸೀಪುರ, ಕೆ ಆರ್ ನಗರ ಭಾಗದಲ್ಲಿ ಯಥೇಚ್ಛವಾಗಿ ಕಪ್ಪು ಮಣ್ಣು ಜಾಸ್ತಿ ಮತ್ತು ಚಾನಲ್ ನೀರು, ಕೆನಾಲ್ ವಾಟರು ಇರೋದ್ರಿಂದ ಅಂಥ ಜಾಗದಲ್ಲಿ ಹೆಚ್ಚು ಸೂಕ್ತ ಅಲ್ಲ. ಆದಷ್ಟು ನೀರು ಬಸಿದು ಹೋಗ್ತಕ್ಕಂಥ ಕೆಂಪು ಗೋಡು ಮಣ್ಣಾದರೆ ತುಂಬ ಹೆಚ್ಚು ಸೂಕ್ತ ಈ ಬೆಳೆ ಬೆಳೆಯೋದಕ್ಕೆ. ನಾವು ರಸಸಾರ ಏನು ಹೇಳ್ತೀವಿ, ಆ ರಸಸಾರ ಒಂದು 6-7.5 ತನಕ ರಸಸಾರ ಇದ್ದರೆ ಈ ಮಣ್ಣು ಇದು ಹೆಚ್ಚು ಸೂಕ್ತ. ಅದಕ್ಕಿಂತ ಮುಂಚಿತವಾಗಿ ಭೂಮಿ ಸಿದ್ಧತೆ ತುಂಬ ಇಂಪಾರ್ಟೆಂಟ್. ಯಾವುದೇ ತೋಟಗಾರಿಕೆ ಬೆಳೆಗಳಾಗಲಿ ನಾವು ಭೂಮಿನ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಲ್ದಂಗೆ ನಾವೇನು ನಾಳೆ ನಾಡದಲ್ಲಿ ಬೀಜ ಹಾಕ್ತೀವಿ, ಸಸಿ ಹಾಕ್ಬಿಡ್ತೀವಿ, ತರಕಾರಿ ಬೆಳಿತೀವಿ ಅಂದರೆ ಅದು ತುಂಬ ತಪ್ಪಾಗ್ತದೆ. ನಾವು ಯಾವುದೇ ತರಕಾರಿಗಳಾಗಲಿ ಅಥವಾ ಕೋಸಿನ ಬೆಳೆಗಳಾಗಲಿ ಒಂದು 2-3 ತಿಂಗಳು ಮುಂಚಿತವಾಗಿ ಪ್ಲಾನ್ ಮಾಡ್ಕೋಬೇಕು. ನಾವು ಜೂನ್ ಜುಲೈಯಲ್ಲಿ ಈ ಬೆಳೆ ಬೆಳಿಬೇಕು ಅಂತ ಅಂದ್ಕೊಳ್ತಿದ್ದೀವಿ ಅಂದರೆ ನಾವು ಮಾರ್ಚ್ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಪ್ಲಾನ್ ಮಾಡಿಕೊಂಡು ಆ ಟೈಮಿಗೆ ಬರ್ತಕ್ಕಂಥ ಯಾವುದು ತಳಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಭೂಮಿನ ಸಿದ್ಧತೆ ಮಾಡ್ಕೋಬೇಕು. ಭೂಮಿನ ಸಿದ್ಧತೆ ಮಾಡ್ಕೋಬೇಕು ಮುನ್ನೆಚ್ಚರಿಕೆ ಕ್ರಮಗಳು ತುಂಬ ಇದೆ. ಯಾಕಂದರೆ ಈ ತಳಿಗಳಲ್ಲಿ ಈ ಬೆಳೆಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆ ಕೊರೆ ಹುಳು ಅಥವಾ ಡೈಮಂಡ್ ಬ್ಲಾಕ್ ಮಾತ್ ಅಂತ ಹೇಳ್ತೀವಿ, ವಜ್ರ ಆಕಾರದಲ್ಲಿ ಒಂದು ಚಿಟ್ಟೆ ಬರುತ್ತೆ, ಅದು ತುಂಬ ಅವಳಿ ಇರುತ್ತೆ. ಹಾಗಾಗಿ ಮುನ್ನೆಚ್ಚರಿಕವಾಗಿ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತೇಳಿದ್ರೆ ನಾವು ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡ್ಕೋಬೇಕು ಅಥವಾ ಉಳುಮೆ ಮಾಡಿ ಅದನ್ನು ಬಿಸಿಲಿಗೆ ನಾವು ಅದನ್ನು ಭೂಮಿನ ತೆರೆದಿಟ್ಟರೆ ಅದರಲ್ಲಿ ಬರ್ತಕ್ಕಂಥ ಮೊಟ್ಟೆ ಆಗಿರ್ಬೋದು ಅಥವಾ ಅದರಲ್ಲಿ ಇರ್ತಕ್ಕಂಥ ಏನಾದ್ರು ಅವಶೇಷಗಳು, ಹುಳಗಳದಾಗಿರ್ಬೋದು, ರೋಗಗಳಾಗಿರ್ಬೋದು, ಅದು ಸತ್ತೋಗುತ್ತೆ. ನಮಗೆ ಅಲ್ಲೇ ಇನಿಷಿಯಲ್ ಸ್ಟೇಜಲ್ಲಿ ಅದು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಬೆಳೆ ಮೇಲೆ ಬರೋದು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಒಂದು 2-3 ತಿಂಗಳು ಮುಂಚಿತವಾಗಿ ಉಳುಮೆ ಮಾಡಿಕೊಂಡು, ಉಳುಮೆ ಆಗಿ ಅಥವಾ 1 ಅಥವಾ 2 ಮಳೆ ಚಿಕ್ಕದಾಗಾದರೆ ಹಸಿರೆಲೆ ಗೊಬ್ಬರಗಳು ಹಾಕೋಂಥದ್ದು, ಹಸಿರೆ ಗೊಬ್ಬರ ಹಾಕೊಂಡಾಗ ಒಂದು ಯಾವುದು ಡಯಂಚ್ ಆಗಿರ್ಬೋದು, ಸೆಣಬಾಗಿರ್ಬೋದು ಅಥವಾ ಉರುಳಿ ಆಗಿರ್ಬೋದು, ಯಾವುದರ ಒಂದು ಹಸಿರೆಲೆ ಗೊಬ್ಬರನ ನೀವು ಬೆಳೆದು ಅದನ್ನು ಹೂವು ಹಾಕಿನ ಮುಂಚಿನ ಮಣ್ಣಿಗೆ ಸೇರಿಸಿದ್ರೆ ನೀವು ರಾಸಾಯನಿಕದಲ್ಲಿ ಕಡಿಮೆ ಮಾಡ್ಕೋಬೋದು. ರಾಸಾಯನಿಕ ನಾವೇನು ಹೇಳ್ತೀವಿ ಅದನ್ನು ಒಂದು 50% ನೀವು ಅಲ್ಲಿ ಹಸಿರೆಲೆ ಗೊಬ್ಬರ ಹಾಕೊಂಡು ಮಣ್ಣಿಗೆ ಸೇರಿಸಿದ್ರೆ 50% ಅಲ್ಲಿ ನೀವು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಒಂದು 2-3 ತಿಂಗಳು ಮುಂಚಿತವಾಗಿ ನೀವು ಭೂಮಿನ ಸಿದ್ಧತೆ ಮಾಡ್ಕೊಳ್ತಾ ಬರಬೇಕು. ಇದು ಭೂಮಿ ಸಿದ್ಧತೆ ಮತ್ತು ಸೂಕ್ತ ಕಾಲ. ತದನಂತರ ಬರೋದು ನಿಮಗೆ ಯಾವ ಹವಾಂಗುಣದಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು, ನಾನು ಆಗಲೇ ಹೇಳ್ದಂಗೆ ಚಳಿಗಾಲದಲ್ಲಿ ಯಥೇಚ್ಛವಾಗಿ ಬರ್ತದೆ. ಈ ಕರ್ಡ್ ನಾವೇನು ಹೇಳ್ತೀವಿ ಅದು ಗೆಡ್ಡೆ ಕಟ್ಟೋಕ್ಕೆ ತುಂಬ ಕಡಿಮೆ ಸ್ವಲ್ಪ ಟೆಂಪ್ರೇಚರ್ ಅಂದರೆ ಉಷ್ಣಾಂಶ ಬೇಕಾಗುತ್ತೆ. ಒಂದು 12-13 ಡಿಗ್ರಿ ಏನು ಚಳಿಗಾಲದಲ್ಲಿ ನಮಗೆ ಸಿಗುತ್ತೆ ಆ ಟೆಂಪ್ರೇಚರಲ್ಲಿ ತುಂಬ ಚೆನ್ನಾಗಿ ಗೆಡ್ಡೆ ಕಟ್ಟುತ್ತೆ. ಅದಲ್ದಲ್ಲೇ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಂಕರಣ ತಳಿಗಳು ಬಂದಿರೋದ್ರಿಂದ ಬೇರೆ ಬೇರೆ ಉಷ್ಣಾಂಶಕ್ಕೆ ಹೊಂದಿಕೊಳ್ಳುವಂಥ ತಳಿಗಳು ತುಂಬ ಕಂಪ್ನಿಗಳಿಂದ ಪ್ರೈವೇಟ್ ಕಂಪ್ನಿಗಳಿಂದ ರಿಲೀಸ್ ಆಗಿದೆ. ಅದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಆ ಟೈಮಲ್ಲಿ ಬೆಳಿಬೋದು. ಇದು ಸೂಕ್ತ ಕಾಲ ಆಯಿತು, ಹವಾಮಾನ ಆಯಿತು, ಮತ್ತು ಮಣ್ಣಿನಾಯಿತು, ತಳಿಗಳು ಅಂತ ಬಂದಾಗ ಈ 3 ಬೆಳೆಗಳಲ್ಲಿ ಬೇರೆ ಬೇರೆ ಥರದ ತಳಿಗಳಿದೆ. ಈಗ ನಾವು ಮೊದಲನೇದಾಗಿ ಎಲೆಕೋಸಿಗೆ ಅಂತ ಬಂದಾಗ ಎಲೆಕೋಸಲ್ಲಿ ಏನಾಗುತ್ತಪ್ಪ ಅಂತೇಳಿದ್ರೆ 3 ವಿಭಾಗಗಳಲ್ಲಿ ತಳಿಗಳನ್ನ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಚಪ್ಪಟೆ ಆಕಾರದ ರೈತರು ಕಾಮನ್ ಆಗಿ ಏನಂತಾರೆ ಚಪಾತಿ ತಳಿ ಅಂತ ಹೇಳ್ತಾರೆ, ಚಪಾತಿ ಟೈಪ್ ಕೊಡಿ ಅಂತಂದರೆ ಫ್ಲಾಟ್ ಹೆಡೆಡ್ ಟೈಪ್ಸ್ ಅಂತ ಹೇಳ್ಬಿಡ್ತು. ಇನ್ನೊಂದು ಮೀಡಿಯಂ ರೌಂಡ್ ಅಂದರೆ ಮಧ್ಯಮ ಗಾತ್ರದ ತಳಿ, ಇನ್ನೊಂದು ದಪ್ಪ ಬರತಕ್ಕಂಥ ತಳಿ ಅಂದರೆ ರೌಂಡ್ ಬರತಕ್ಕಂಥ ತಳಿ. ಯಥೇಚ್ಛವಾಗಿ ರೈತರು ಇತ್ತೀಚಿನ ದಿನಗಳಾಗಿರ್ಬೋದು, ಇತ್ತೀಚಿನ ಮೈಸೂರು ಮಾರುಕಟ್ಟೆ ಅಥವಾ ನಂಜನಗೂಡನ ಮಾರುಕಟ್ಟೆ ನಾವು ಕಂಪೇರ್ ಮಾಡಿದಾಗ ಚಪಾತಿ ಟೈಪ್ಸ್ ಏನೇನು ಫ್ಲಾಟ್ ಟೈಪ್ಸ್ ಏನು ಹೇಳ್ತೀವಿ ಅದು ತುಂಬ ಹೆಚ್ಚಾಗಿ ಮಾರುಕಟ್ಟಲ್ಲಿ ಡಿಮ್ಯಾಂಡ್ ಇದೆ. ಅದಕ್ಕೊಂದು ಕಾರಣ ಅದಕ್ಕೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನಾವು ದೂರದ ಪ್ರದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ರೌಂಡ್ ಟೈಪ್ ಆದಾಗ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ ಆಗೋದು ಮತ್ತು ಅದು ಸೆಕೆಂಡ್ಸ್ ಆಗಿ ಹೋಗೋದು ಈ ಥರದ ಕಾರಣಗಳಿಂದ ಫ್ಲಾಟ್ ಟೈಪ್ಸು ತುಂಬ ಪ್ರಾಮುಖ್ಯತೆ ಪಡೆದಿದೆ ಮತ್ತು ಮಾರುಕಟ್ಟೆಯಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದರಲ್ಲಿ ನಿಮಗೆ ಇದು ಒಂದು ಥರದಾದರೆ ಇನ್ನೊಂದು ಅರ್ಲಿ ವೆರೈಟೀಸು ಮತ್ತು ಲೇಟ್ ವೆರೈಟೀಸ್ ಅಂತ ಹೇಳ್ತೀವಿ. ಅಂದರೆ ಬೇಗ ಬರ್ತಕ್ಕಂಥ ತಳಿಗಳು, ಲೇಟಾಗಿ ಬರ್ತಕ್ಕಂಥ ತಳಿಗಳು. ಬೇಗ ಬರ್ತಕ್ಕಂಥ ತಳಿಗಳಂದರೆ ನಿಮಗೆ 60 ನಾಟಿ ಮಾಡಿದ 50-70 ದಿನಗಳೊಳಗೆ ಮುಗಿದೋಗುತ್ತೆ. ಅದು ನಾವು ನಾಟಿ ಮಾಡಿ 70 ದಿನಗಳಿಗೆ ಕೊಯ್ಲು ಮಾಡಿ ಮಾರ್ಕೆಟಿಗೆ ಮಾರತಕ್ಕಂಥದ್ದು ಬೇಗ ಬರತಕ್ಕಂಥ ತಳಿಗಳು. ಇನ್ನೊಂದು ಲೇಟಾಗಿ ಬರ್ತಕ್ಕಂಥ ತಳಿಗಳಂದರೆ ನಿಮಗೆ 100-110 ದಿನ ತಗೊಳುತ್ತೆ ಲೇಟಾಗಿ ಬರ್ತಕ್ಕಂಥ. ಅದರಲ್ಲಿ ಸುಮಾರು ತಳಿಗಳಿದೆ. ಅರ್ಲಿ ಬರ್ತಕ್ಕಂಥದ್ದು ವೆರೈಟೀಸ್ ಅಂದರೆ ಪ್ರೇಡ್ ಆಫ್ ಇಂಡಿಯಾ ಅಂತಿದೆ, ಗೋಲ್ಡನ್ ಎಕ್ರೆ ಅಂತ ಇದೆ, ಪೂಸಾ ಮುಕ್ತ, ಪೂಸಾ ಸಿಂಥೆಟಿಕ್ ಅಂತ ಇವೆಲ್ಲ ಇದ್ದಾವೆ. ಲೇಟಾಗಿ ಬರ್ತಕ್ಕಂಥದ್ದಂದರೆ ಲೇಟ್ ಡ್ರಮ್ಮೆಡ್ಡು, ಪೂಸಾ ಡ್ರಮ್ಮೆಡ್ಡು ಇವೆಲ್ಲ ಲೇಟಾಗೆ ಬರ್ತಕ್ಕಂಥ ತಳಿಗಳು. ಬಟ್ ನಮ್ಮ ಕೃಷಿ ಏನು ಗೌರ್ಮೆಂಟ್ ವತಿಯಿಂದ ಅಥವಾ ICR ಅಥವಾ AHR ಕಡೆಯಿಂದ ಇದಕ್ಕೆ ಯಾವುದೇ ಥರದ ತಳಿಗಳಿಲ್ಲ. ಪೂಸಾದಲ್ಲಿ ಇದೆ, ಅಂದರೆ ದೆಹಲಿಯಿಂದ ರಿಲೀಸ್ ಆಗಕ್ಕಂಥ ತಳಿಗಿದೆ. ಹಾಗಾಗಿ ರೈತರು ಹೆಚ್ಚಾಗಿ ಪ್ರೈವೇಟ್ ತಳಿಗಳನ್ನ ಯೂಸ್ ಮಾಡ್ತಾರೆ. ಪ್ರೈವೇಟ್ ತಳಿಗಳು ಯಾವ್ಯಾವ ಅಂದರೆ ಹರಿರಾಣಿ ಆಗಿರ್ಬೋದು ಅಥವಾ ವೀನಸ್ ಆಗಿರ್ಬೋದು, ಗ್ರೀನ್ ವ್ಯಾಲಿ ಆಗಿರ್ಬೋದು, ಕ್ವಿಸ್ಟೋ ಅಂತ ಬರುತ್ತೆ. ಈ ತಳಿಗಳು ತುಂಬ ಹೆಚ್ಚಾಗಿ ಈ ಭಾಗದಲ್ಲಿ ಮೈಸೂರು ಸುತ್ತಮುತ್ತ ಭಾಗದಲ್ಲಿ ತುಂಬ ಹೋಗ್ತಾ ಇದೆ. ಅದನ್ನು ರೈತರು ಕೂಡ ಪ್ರಿಫರ್ ಮಾಡ್ತಾರೆ ಮತ್ತು ಅದೇ ರೀತಿ ಅದಕ್ಕೆ ಮಾರ್ಕೆಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದು ತಳಿಗಳು, ಇದನ್ನು ನಾವು ನೋಡ್ಕೋಬೇಕು. ಮೊದಲು ನಾವು ತಳಿಗಳಂದರೆ ಯಾವುದೋ ಒಂದು ಕ್ವಿಸ್ಟೋ ಅಂದರೆ ಅದು ಎಲ್ಲ ಸೀಸನಿಗೂ ಆಗದೇ ಇರ್ಬೋದು, ಆ ಥರ ಹಾಕ್ತಕ್ಕಂಥ ತಳಿಗಳು. ಈಗ ನಾವು ಮಳೆಗಾಲದಲ್ಲಿ ನಾಟಿ ಮಾಡ್ತೀವಿ ಅಥವಾ ಚಳಿಗಾಲದಲ್ಲಿ ನಾಟಿ ಮಾಡ್ತೀವಿ ಅಂದರೆ ಮೊದಲನೇದಾಗಿ ನಾವು ಹೋಗಬೇಕಾಗಿರೋದು ಶಾಪಿಗೆ ಹೋದಾಗ, ಅಲ್ಲಿ ಹಿಂದ್ಗಡೆ ಮೆನ್ಷನ್ ಮಾಡಿರ್ತಾರೆ ಅವರು ಈ ತಳಿ ಯಾವ ಕಾಲಕ್ಕೆ ಬರುತ್ತೆ, ಯಾವ ಪ್ರದೇಶಕ್ಕೆ ಬರುತ್ತೆ, ಯಾವ ಟೈಮಿಗೆ ಬರುತ್ತೆ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ನಾವು ನಾಟಿಗೆ ಯೂಸ್ ಮಾಡಬೇಕು. ಬಟ್ ರೈತರು ತಪ್ಪು ಮಾಡ್ತಿರೋದೆಲ್ಲಪ್ಪ ಅಂತ ಹೇಳಿದ್ರೆ, ಸೀದಾ ನರ್ಸರಿಗೆ ಹೋಗ್ತಾರೆ. ನರ್ಸರಿಯಲ್ಲಿ ಅವನು ಏನು ಮಾಡ್ತಾನೆ, ನರ್ಸರಿ ಅವನು ಅವನಿಗೆ ಯಾವುದು ಕಡಿಮೆ ರೇಟಿಗೆ ಬೀಜ ಸಿಗುತ್ತೋ ಅದನ್ನು ಸಸಿ ಮಾಡಿ ಇಟ್ಟಿರ್ತಾನೆ. ರೈತರು ಅದ್ಯಾವ ಸಸಿ ಅದನ್ನೇ ಚೆನ್ನಾಗಿರೋ ಸಸಿ ಅಂತ ತಿಳ್ಕೊಳ್ತಾರೆ, ತೊಗೊಬಂದು ನಾಟಿ ಮಾಡ್ತಾರೆ, ಅಲ್ಲಿ ತಪ್ಪಾಗ್ತಿದೆ. ಹಾಗಾಗಿ ರೈತರು ಏನು ಮಾಡಬೇಕು, ಆದಷ್ಟು ತಾವೇ ಅಂಗಡಿಗೆ ಹೋಗಿ ಇದನ್ನೆಲ್ಲ ನೋಡಿ, ನಾನು ಹೇಳ್ದಲ್ಲ ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಪ್ರದೇಶದಲ್ಲಿ ಮಾಡಬೇಕಂತ ಅದು ಮೆನ್ಷನ್ ಇರುತ್ತೆ. ಆ ಸೀಡ್ಸ್ ಅವರೇ ಕೊಂಡು ತಗೊಂಡೋಗಿ ನರ್ಸರಿಗೆ ಕೊಟ್ಟು ಅಲ್ಲಿ ಅವರೇ ಸಸಿ ಮಾಡಿಸ್ಕೊಂಡು ತಗೊಂಡೋಗಿ ನಾಟಿ ಮಾಡಿದ್ರೆ ಹೆಚ್ಚಿನ ಒಂದು ಆದಾಯ ಇನ್ನೂ ಪಡ್ಕೋಬೋದು, ಮೋಸವಾಗದಲ್ಲೇ ಒಂದು ಆದಾಯ ಪಡ್ಕೋಬೋದು. ಅದಲ್ಲದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಆ ಟೈಮಿಗೆ ಯಾವ ತಳಿಗಳು ಸೂಕ್ತ ಆಗಿರ್ತಾ ಸೂಕ್ತ ತಳಿಗಳನ್ನು ನೀವು ರೈತರು ಬಂದು ಆರ್ಡರ್ ಮಾಡಿದ್ರೆ ನಾವು ಅದನ್ನು ಮಾಡಿಕೊಡೋ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಇದು ತಳಿಗಳಿಗಾಯ್ತು. ನಿಮ್ಮಲ್ಲಿ ನರ್ಸರಿ ಇದೆಯಾ? ನಮ್ಮಲ್ಲಿ ತೋಟಗಾರಿಕಾ ನರ್ಸರಿ, ಅದರಲ್ಲಿ ಹಣ್ಣಿನ ಗಿಡಗಳಾಗಿರ್ಬೋದು, ತರಕಾರಿ ಗಿಡಗಳಾಗಿರ್ಬೋದು, ಪ್ಲಾಂಟೇಷನ್ ಕ್ರಾಪ್ಸ್ ಏನು ಅಡಿಕೆ ತೆಂಗಾಗಿರ್ಬೋದು, ಇದನ್ನು ಕೂಡ ನಾವಲ್ಲಿ ಕೊಡ್ತಾ ಇದ್ದೀವಿ. ಅಭಿವೃದ್ಧಿ ಮಾಡಿಕೊಡ್ತೀರಿ? ಅಭಿವೃದ್ಧಿ ಮಾಡಿಕೊಡ್ತೀವಿ. ಅಂದರೆ ಹಣ್ಣಿನ ಗಿಡಗಳಾಗಿರ್ಬೋದು ಅಥವಾ ಅಡಿಕೆ ತೆಂಗು ಆಗಿರ್ಬೋದು ರೆಗ್ಯುಲರಾಗಿ ಸಿಗ್ತಾ ಇರ್ತದೆ ಸೀಸನ್ ವೈಸಲ್ಲಿ. ತರಕಾರಿ ಬೆಳೆಗಳು ಅಥವಾ ಪಪ್ಪಾಯ ಆಗಿರ್ಬೋದು ಇದೆಲ್ಲ ಇಂಡೆಂಟ್ ಬೇಸಿಸ್ ಮೇಲೆ ಮಾಡ್ತೀವಿ. ಯಾರು ರೈತರು 1,000 ಗಿಡಗಳು ಬೇಕು, 10,000 ಗಿಡಗಳು ಬೇಕು ಅಂದರೆ ಆ ಟೈಮಿಗೆ ಇಂಡೆಂಟ್ ತೊಗೊಂಡು ಒಂದು 15-20 ಡೇಸ್ ಟೈಮ್ ತೊಗೊಂಡು ಮಾಡಿ ಕೊಡೋದು ಪದ್ಧತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಪರವಾಗಿಲ್ಲ. ಇದು ತಳಿಗಳು ಸರ್. ಇದರಲ್ಲಿ ಎಲೆಕೋಸಿಂದ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋದು ಹೂಕೋಸು. ಅದರಲ್ಲಿ ಚಪ್ಪಟೆ ಯಾವುದು ಗುಂಡೆ ಯಾವುದು ಹೇಳಲಿಲ್ಲ ತಾವು. ಚಪ್ಪಟೆ ಅಂದ್ರೆ ಫ್ಲಾಟ್ ಹೆಡೆಡ್ ಅಂತಾನೆ ಬರ್ತದೆ ನಿಮಗೆ, ಹರಿರಾಣಿ ಅಂತ ಬಂದು ಹೇಳಿದ್ನ ನಾನು. ಅದು ಸೆಮಿ ರೌಂಡ್ ಬರುತ್ತೆ, ಅಂದ್ರೆ ಮಧ್ಯಮ ಗಾತ್ರದ ಗುಂಡಾಗಿರ್ತದೆ. ಅದನ್ನು ಕೂಡ ತುಂಬ ಪ್ರಿಫರ್ ಮಾಡ್ತಾರೆ. ಚಪ್ಪಟೆ ಚಪಾತಿ ಟೈಪು ಅಥವಾ ಸೆಮಿ ರೌಂಡ್ ಟೈಪು ತುಂಬ ಲೀಡಿಂಗಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರತಕ್ಕಂಥದ್ದು, ಅದನ್ನು ರೈತರು ಆ ಬೆಳೆಗೆ ಹೋಗ್ಬೋದು. ಅದೇ ರೀತಿ ಹೂಕೋಸಲ್ಲೂ ಕೂಡ ಅಲ್ಲ, ಎಲೆಕೋಸಲ್ಲಿ ಒಂದಷ್ಟು ಜನ ಅಪೇಕ್ಷೆ ಪಡೋದು ಸ್ವಲ್ಪ ದಿವಸ ಇಟ್ಟರು ಅದು ಒಡಿಬಾರ್ದು ಅಂತ ಒಡಿಬಾರ್ದು. ಅದೇ ಇವೆಲ್ಲ ಏನಾಗ್ತದೆ, ಚಪ್ಪಟೆ ಟೈಪು ನಾನು ಸೆಮಿ ರೌಂಡ್ ಟೈಪ್ ಅಂತ ಹೇಳಿದ್ರೆ ಇವು ಲಾಂಗ್ ಟ್ರಾನ್ಸ್ಪೋರ್ಟೇಷನಿಗೆ ಹೆಚ್ಚು ಸೂಕ್ತ ಅಂತ ಹೇಳಿದ್ನಲ್ಲ, ಅದಕ್ಕೆ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಒಂದು 6-7 ಡೇಸ್ ಆದ್ರೂ ಏನೂ ಆಗದೆ ಇರುತ್ತೆ. ಅಥವಾ ಇಲ್ಲಿಂದ ದೆಲ್ಲಿಗೆ ಕಳಿಸ್ತಾ ಇದ್ರೆ ಇಲ್ಲಿಂದ ಮುಂಬೈ ಕಳಿಸಿದ್ರು ಒಂದು 3 ಡೇಸ್ ಅದು ಲಾರಿಯಲ್ಲಿ ಹೋದ್ರೂ ಕೂಡ ಅದು ಏನೂ ಆಗದೆ ಇರತಕ್ಕಂಥ ಒಂದು ತಳಿಗಳಿರೋದ್ರಿಂದ ಈ ತಳಿಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಇದೆ. ಅದೇ ರೌಂಡ್ ಟೈಪ್ಸ್ ಆಗ್ಬಿಟ್ರೆ ಏನಾಗುತ್ತೆ, ಕ್ರಾಕ್ ಬರ್ತಕ್ಕಂಥದ್ದು ಈ ಥರದ ತೊಂದರೆಗಳಾಗ್ತದೆ, ಹಾಗಾಗಿ ಅದನ್ನು ಪ್ರಿಫರೆನ್ಸ್ ಕಡಿಮೆ. ಆದಷ್ಟು ಲೋಕಲ್ ಮಾರ್ಕೆಟಲ್ಲಿ ಅಷ್ಟೇ ಸ್ವಲ್ಪ ಮಾರ್ಕೆಟ್ ಆಗುತ್ತೆ. ಬಟ್ ರೈತರಿಗೆ ಯಥೇಚ್ಛವಾಗಿ ಆದಾಯ ತರ್ತಕ್ಕಂಥದ್ದು ಫ್ಲಾಟ್ ಟೈಪ್ಸ್ ಅಂದರೆ ಚಪಾತಿ ಅಥವಾ ಸೆಮಿ ರೌಂಡ್ ಇರತಕ್ಕಂಥ ತಳಿಗಳು ಸರ್. ಇದರದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೂಕೋಸು. ಹೂಕೋಸಲ್ಲೂ ಕೂಡ ಇದೇ ಥರ ಅರ್ಲಿ ಮತ್ತು ಲೇಟ್ ವೆರೈಟೀಸ್ ಅಂತಿದೆ. ಅದರಲ್ಲಿ ಬೇರೆ ಬೇರೆ ವೈಟ್ ವಂಡರ್ ಅಂತ ಇದೆ. ಅದೆಲ್ಲ ಇಂಟ್ರಡಕ್ಷನ್ ತಳಿಗಳು, ಇದು ಹೆಂಗೆ ಬೇರೆ ದೇಶದಿಂದ ಬಂದಿರತಕ್ಕಂಥ ಒಂದು ಬೆಳೆಗಳು, ಇದು ಕೂಡ ತಳಿಗಳನ್ನು ಕೂಡ ಬೇರೆ ದೇಶದಿಂದ ಇಂಟ್ರೊಡ್ಯೂಸ್ ಮಾಡಿ ಸ್ಟಾರ್ಟಿಂಗ್ ಇಲ್ಲೆಲ್ಲ ಪರಿಚಯ ಮಾಡಿ ನಾ ತದನಂತರ ಪ್ರೈವೇಟ್ ಅವರು ಇದಕ್ಕೆ ಸಸಿಗಳನ್ನ ಅಂದರೆ ತಳಿಗಳನ್ನ ಡೆವಲಪ್ ಮಾಡ್ತಾ ಹೋದರು. ಅದರಲ್ಲಿ ಸುವಾಸಿನಿ ಅಂತ ಇದೆ, ಧವಲ್ ಅಂತ ಇದೆ, ಈ ಥರ ಬೇರೆ ಬೇರೆ ಇದೆ. ಮತ್ತು ಗೋಬಿ ಟೈಪ್ಸ್ ಅಂತ ಬರುತ್ತೆ, ಈ ಗೋಬಿ ಮಾಡಲಿಕ್ಕೇ ಯಥೇಚ್ಛವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಹೂಕೋಸಿನ ತಳಿಗಳು ಕೂಡ ಇದೆ. ಅದು ಪೂಸಾ ಗೋಬಿ ಒನ್, ಗೋಬಿ ಟು ಈ ಥರ ಸೀರೀಸಲ್ಲಿ ಇರುತ್ತೆ. ಅಥವಾ ಸ್ನೋಬಾಲ್ ಟೈಪ್ಸ್ ಅಂತವೆ, ಯಥೇಚ್ಛವಾಗಿ ಕಡಿಮೆ ಟೆಂಪ್ರೇಚರ್ ಇರತಕ್ಕಂಥ ಜಾಗದಲ್ಲಿ ಬೆಳೀತಕ್ಕಂಥ ಒಂದು ತಳಿಗಳು ಸ್ನೋಬಾಲ್ ಟೈಪ್ಸ್ ಇದೆ. ಅದೇ ರೀತಿ ಪ್ರೈವೇಟ್ ಕಂಪ್ನಿಗಳು ಕೂಡ ಈ ತಳಿಗಳು ಹೂಕೋಸಲ್ಲಿ ಕೂಡ ನಾವು ಸಿಗ್ಬೋದು. ಅದೇ ರೀತಿ ಗೆಡ್ಡೆ ಕೋಸಲು ಅಷ್ಟೇ, ಗೆಡ್ಡೆ ಕೋಸಲ್ಲಿ ತುಂಬ ಕಡಿಮೆ ತಳಿಗಳು, ಅದರಲ್ಲಿ ಎರಡು ಟೈಪ್ ಬರುತ್ತದೆ, ಒಂದು ಹಸಿರು ಗೆಡ್ಡೆ ಕೋಸು, ಇನ್ನೊಂದು ಪರ್ಪಲ್ ಗೆಡ್ಡೆ ಕೋಸು ಅಂತ ಹೇಳ್ಬಿಟ್ಟು. ಅದರ ಹಸಿರು ಗೆಡ್ಡೆ ಕೋಸು ಕೂಡ ಅಷ್ಟೇ, ಯಥೇಚ್ಛವಾಗಿ ನಮ್ಮ ಭಾಗದಲ್ಲಿ ಪರ್ಪಲ್ ಗೆಡ್ಡೆ ಕೋಸು ಅಂದರೆ ನಾನು ಆಗಲೇ ಹೇಳ್ದಂಗೆ ಎಕ್ಸಾಟಿಕ್ ಕ್ರಾಪ್ ಆಗಿ ಬೆಳೀತಾರೆ. ಅದರ ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಸರಾಡ್ ಪರ್ಪಸ್ಗೆ ಆಗಿರ್ಬೋದು ಅಥವಾ ಸೂಪ್ ಪರ್ಪಸ್ಗೆ ಆಗಿರ್ಬೋದು ಯೂಸ್ ಮಾಡ್ತಾರೆ. ಅದರಲ್ಲಿ ಪ್ರೈವೇಟ್ ಹೈಬ್ರಿಡಲ್ಲಿ ಎಕ್ಸ್ಪ್ರೆಸ್ಸೋ ಅಂತ ಬರುತ್ತೆ, ಅಥವಾ ವೆಲ್ಕಮ್ ಸೀಡ್ಸ್ WS ನಂಬರ್ಸ್ ಬರ್ತದೆ, ಈ ವೆರೈಟಿಗಳನ್ನ ಗೆಡ್ಡೆ ಕೋಸಲ್ಲಿ ಯೂಸ್ ಮಾಡ್ಬೋದು. ಇದಿಷ್ಟು ತಳಿಗಳ ಬಗ್ಗೆ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಮುಖವಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಈ ತಳಿಗಳು ಆಯ್ಕೆ ಮಾಡ್ಕೊಂಡಿರ್ತೀವಿ, ಭೂಮಿ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ದುಡ್ಡು ಕೊಟ್ಟು ತಂದು ನಾಟಿ ಮಾಡಿರ್ತೀವಿ, ಅದನ್ನು ಪೋಷಕಾಂಶಗಳ ನಿರ್ವಹಣೆ ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ರೈತರಿಗೆ ಅದಕ್ಕೆ ತಕ್ಕಂತೆ ಒಂದು ಇಳುವರಿ ಬರಲ್ಲ. ಹಾಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ತುಂಬ ಮುಖ್ಯ ಆಗ್ತದೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮೊದಲನೇದಾಗಿ ನಾವು ಹೇಳೋದು ತಿಪ್ಪೆ ಗೊಬ್ಬರ. ನೀವು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರತಿ ಎಕರೆಗೆ 6-8 ಟನ್ನಷ್ಟು ತಿಪ್ಪೆ ಗೊಬ್ಬರ, ಅದು ಉತ್ಕೃಷ್ಟವಾದ ತಿಪ್ಪೆ ಗೊಬ್ಬರ. ಆ ತಿಪ್ಪೆ ಗೊಬ್ಬರಕ್ಕೆ ಮೊದಲನೇದಾಗಿ ನೀವು ಭೂಮಿಗೆ ಸೇರಿಸೋಕ್ಕಿಂತ ಮುಂಚಿತವಾಗಿ ಒಂದು ಟನ್ನು ತಿಪ್ಪೆ ಗೊಬ್ಬರ ಇತ್ತು ಅಂತೇಳಿದ್ರೆ ನೀವು 5 kg ಟ್ರೈಕೋಡರ್ಮ, 5 kg ಸೂಡಮೋನಸ್ಸು, 1-5 kg ಪೆಸಿಲೋಮೈಸಿಸು, 1-5 kg ಮೆಟ್ರೈಸಿಯಮು, 1-2 kg ಬೇವಿರಿಯ ಬ್ಯಾಸಿಯನ್ ಅಂತ ಹೇಳ್ತೀವಿ, ಅದನ್ನು ಎಲ್ಲ ಸೇರಿಸ್ಬಿಟ್ಟು ನೀವು ನಾಟಿ ಮಾಡಬೇಕು. ಅದೇ ನೀವು ಪೋಷಕಾಂಶಗಳ ರಾಸಾಯನಿಕ ಗೊಬ್ಬರಗಳನ್ನು ಕಮ್ಮಿ ಮಾಡಬೇಕು ಅಂದರೆ ಆ ಪೋಷಕಾಂಶಗಳಿಗೆ ವ್ಯಾಮ್ ಅಂತ ಹೇಳ್ತೀವಿ, ಅಜೋಸ್ಪಿರಲಮ್ ಅಂತ ಹೇಳ್ತೀವಿ, PSB ಅಂತ ಹೇಳ್ತೀವಿ, ಇದನ್ನ ಒಂದು ಟನ್ನಿಗೆ 2-2 kg ನೀವು ಸೇರಿಸ್ತಾ ಬಂದರೆ ಪೋಷಕಾಂಶಗಳ ಪ್ರಮಾಣ ಅಂದರೆ ರಾಸಾಯನಿಕ ಪೋಷಕಾಂಶಗಳ ಪ್ರಮಾಣ ಒಂದು 50% ನೀವು ಕಡಿಮೆ ಮಾಡ್ಬೋದು. ಇದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ. ಆದಮೇಲೆ ರಾಸಾಯನಿಕ ಪೋಷಕಾಂಶಗಳನ್ನು ಹಂತ ಹಂತವಾಗಿ ಕೊಡಬೇಕು. ಮೊದಲನೇದಾಗಿ ನಾಟಿ ಮಾಡೋ ಟೈಮಲ್ಲಿ ಪೂರ್ಣ ಪ್ರಮಾಣದ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಕೊಡಬೇಕು, 50% ಸಾರಜನಕ ಕೊಡಬೇಕಾಗುತ್ತೆ. ಒಂದು ನಾಟಿ ಮಾಡಿದ ಒಂದು 30 ದಿನಗಳ ನಂತರ ಪೂರ್ಣ ಪ್ರಮಾಣದ ಇನ್ನು 50% ಏನೇನು ಸಾರಜನಕ ಇರುತ್ತೆ ಅದನ್ನು ಕೊಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಕೇಳಿಬಿಡ್ದು ರಸಾವರಿ ಪದ್ಧತಿಯಲ್ಲಿ ಒಂದು ಕೊಡುವಂಥದ್ದು ಅಂದರೆ ಡ್ರಿಪ್ ಮೂಲಕ ಹನಿ ನೀರಾವರಿ ಮೂಲಕ ಗೊಬ್ಬರ ಕೊಡುವಂಥದ್ದು, ಅದನ್ನು ಕೂಡ ನೀವು ಸ್ಟಾರ್ಟಿಂಗಲ್ಲಿ ತಿಪ್ಪೆ ಗೊಬ್ಬರ ಕೊಟ್ಟುಕೊಂಡು ತದನಂತರ ಒಂದು ನಾಟಿ ಮಾಡಿದ ಒಂದು 15 ದಿನ ನಂತರ ಒಂದೊಂದಾಗಿ ಹಂತಂತವಾಗಿ ನೀವು ಗೊಬ್ಬರಗಳು ಕೊಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ 19L ಗಿಡ ಬೆಳವಣಿಗೆ ಹಂತದಲ್ಲಿ 19L ಒಂದು 3-4 kg ಪ್ರತಿ ಎಕರೆಗೆ 3 ದಿನಗಳಿಗೊಮ್ಮೆ ಒಂದು 19L ನೀವು ಡ್ರಿಪ್ಪಲ್ಲಿ ಕೊಡಬೇಕಾಗುತ್ತೆ. 3 ಬೆಳೆಗಳಿಗೂ ಅಷ್ಟೇ, ಏನು ಎಲೆಕೋಸು, ಹೂಕೋಸು ಮತ್ತು ಗೆಡ್ಡೆಕೋಸು, ಎರಡಕ್ಕೂ ಅಷ್ಟೇ. ಎರಡನೇ ಅಂತಂದರೆ ಈ ಕಾಯಿ ಗೆಡ್ಡೆ ಕಚ್ಚುವ ಹಂತದಲ್ಲಿ ನೀವು 13:45 ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ, ಅದನ್ನು ಒಂದು 3 kg ಅಥವಾ 4 kg ಒಂದು ಎಕರೆಗೆ 3 ದಿನಗಳಿಗೊಮ್ಮೆ ಸತತವಾಗಿ ಕೊಡಬೇಕಾಗುತ್ತೆ. ತದನಂತರ ಮೆಚುರಿಟಿ ಸ್ಟೇಜಲ್ಲಿ ಏನಿನ್ನ ಮೆಚೂರ್ ಆಗೋ ಟೈಮಲ್ಲಿ ನಮಗೆ 0-50 ಏನು ಪೊಟ್ಯಾಷ್ ಸಿಗುತ್ತೆ ಅದನ್ನು ಮಾತ್ರ ಒಂದು 3-4 kg ಒಂದು ಎಕರೆಗೆ ಸತತವಾಗಿ ಎಳಿಸಬೇಕಾಗುತ್ತೆ. ಇದು ಗೊಬ್ಬರ ಕೊಡೋದಲ್ದಲ್ಲೇ ನಾವು ಎಲೆ ಮೇಲೆ ಸಿಂಪರಣೆ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ತರಕಾರಿ ಸಮೃದ್ಧಿ ಅಂತ ಹೇಳ್ತೀವಿ. ತರಕಾರಿ ಸಮೃದ್ಧಿ ಬೇರೆ ತರಕಾರಿಗಳಿಗೂ ಯೂಸ್ ಮಾಡ್ಬೋದು, ಎಲೆಕೋಸಿಗಳು ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಲೀಟರ್ಗೆ 2-3 gram ಅಷ್ಟು ತರಕಾರಿ ಸಮೃದ್ಧಿ ಮಿಕ್ಸ್ ಮಾಡಿಕೊಂಡು ಬೆಳೆಗೆ ನಾಟಿ ಮಾಡಿದ 30 ದಿನಗಳಿಗೆ ಒಂದು ಬಾರಿ, 45 ದಿನಗಳಿಗೆ ಅಂದರೆ 15 ದಿನ ನಂತರ 45 ದಿನದ ಎರಡು ಬಾರಿ ಇದನ್ನು ಸಿಂಪರಣೆ ಮಾಡಿದ್ರೆ ನಿಮ್ಮ ಪೂರ್ಣ ಪ್ರಮಾಣದ ಪೋಷಕಾಂಶಗಳು ಆ ಬೆಳೆಗೆ ಒದಗಿಸ್ದಂಗೆ ಆಗುತ್ತೆ. ನಾವು ಪೋಷಕಾಂಶಗಳ ಕೂಡ ಕೆಲಸ ನಮ್ಮದು ಆಗುತ್ತೆ. ಆವಾಗ ನಾವು ಯಥೇಚ್ಛವಾಗಿ ಇಳುವರಿನ ಆ ಬೆಳೆಯಿಂದ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲಿ ಸಿಗುತ್ತೆ ಇದು? ಈ ತರಕಾರಿ ಸಮೃದ್ಧಿ ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರೊಡಕ್ಷನ್ ಮಾಡಿ ನಿಮಗೆ ನಮ್ಮ ಅಗ್ರಿ ಕ್ಲಿನಿಕ್ ಅಂತಿದೆ, ಕೃಷಿ ವಿಜ್ಞಾನ ಕೇಂದ್ರದಿದೆ, ಮತ್ತು ಬಂಡೀಪಾಳ್ಯ APMCಯಲ್ಲಿ ಅಗ್ರಿ ಕ್ಲಿನಿಕ್ ಇದೆ, ಅಲ್ಲೂ ಕೂಡ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. 1 kg 200 rupees ಆಗುತ್ತೆ. ಇದು ಎಲೆಕೋಸ್ ಅಂತಲ್ಲ, ಎಲ್ಲ ಥರದ ತರಕಾರಿಗಳು ಕೂಡ ಇದನ್ನು ಯೂಸ್ ಆಗುತ್ತೆ, ತರಕಾರಿ ಸಮೃದ್ಧಿ ಅಂತೇಳಿ. ಏನಿರುತ್ತೆ ಸರ್ ಇದರಲ್ಲಿ? ತರಕಾರಿ ಸಮೃದ್ಧಿಯಲ್ಲಿ ಸುಮಾರು 4 ಅಥವಾ 5 ತರದ ಬೇರೆ ಬೇರೆ ಲಘು ಪೋಷಕಾಂಶಗಳಿರ್ತದೆ. ಆ ಲಘು ಪೋಷಕಗಳ ಮಿಶ್ರಣನೇ ತರಕಾರಿ ಸಮೃದ್ಧಿ. ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೆ ಸುಮಾರು 17 ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಹೇಳ್ತೀವಿ, ಅದರ ಲಘು ಪೋಷಕಾಂಶಗಳ ಪ್ರಾಮುಖ್ಯತೆ ತುಂಬ ಇರುತ್ತೆ. ನಾವು ಬೆಳೆ ಬೆಳಿಬಹುದು, ಬಟ್ ಇಳುವರಿ ತಗೋಬೇಕಂದ್ರೆ ಈ ಲಘು ಪೋಷಕಾಂಶಗಳನ್ನ ಕೊಡಲೇಬೇಕಾಗುತ್ತೆ. ಅದರಲ್ಲಿ ಒಂದು 15-20% ಇಳುವರಿ ಈ ಲಘು ಪೋಷಕಾಂಶಗಳು ಅಥವಾ ತರಕಾರಿ ಸಮೃದ್ಧಿ ಕೊಟ್ಟಾಗ ನಾವು ಬಯಸ್ಬೋದು. ಯಾವ್ಯಾವ ಲಘು ಪೋಷಕಾಂಶಗಳು ಇರ್ತವೆ? ಇದರಲ್ಲಿ ಜಿಂಕ್ ಇರುತ್ತೆ, ಬೋರಾನ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಐರನ್ ಇರುತ್ತೆ. ಇದೆಲ್ಲ ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಈ ಬೆಳೆಗೆ ಕೋಲ್ ಕ್ರಾಪ್ಸ್ಗೆ ಒಂದು 2-3 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸ್ಪ್ರೇ ಮಾಡಬಹುದು. ಅಂದ್ರೆ ಸಿಂಪರಣೆಗಾಗಿ ಇದನ್ನು ಕೊಡೋದು, ಸಿಂಪರಣೆಗಾಗಿ ಮಾತ್ರ. ಓಕೆ, ಸಾಯಿಲ್ ಅಪ್ಲಿಕೆಂಟ್ ಅಲ್ಲ, ಸಾಯಿಲ್ ಅಪ್ಲಿಕೇಶನ್ ಮಣ್ಣಿಗೆ ಹಾಕುವಂತ, ಮಣ್ಣಿಗೆ ಹಾಕುವ ಅವಶ್ಯಕತೆ ಇಲ್ಲ, ಸಿಂಪರಣೆ ಮೂಲಕ. ನಾವು ಯಾವ್ದಾರ ಒಂದು 100 ಕೆಜಿ ಯಾವ್ದಾರ ಬೆಳೆ ಗೊಬ್ಬರ ಸಜೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಕೊಡಬೇಕಾಗುತ್ತೆ. ಬರೀ ನಾವು ಮಣ್ಣಿಗೆ ಹಾಕಿದ್ರೆ 100 ಕೆಜಿನೂ ಅದು ಗಿಡ ತಗೊಳಕ್ಕೆ ಶಕ್ತಿ ಇರಲ್ಲ. ಹಾಗಾಗಿ ಒಂದು ನಾವು ಇನಿಷಿಯಲ್ ಸ್ಟೇಜಲ್ಲಿ ತಿಪ್ಪೆ ಗೊಬ್ಬರದ ಮೂಲಕ ಕೊಡ್ತೀವಿ, ಇನ್ನೊಂದು ರಾಸಾಯನಿಕ ಗೊಬ್ಬರದ ಮೂಲಕ ಹಂತವಾಗಿ ಮಣ್ಣಿನ ಮೂಲಕ ಕೊಡ್ತೀವಿ, ಇನ್ನೊಂದು ಸಿಂಪರಣೆ ಮೂಲಕ. ಸಿಂಪರಣೆ ಮೂಲಕ ಕೊಟ್ಟಾಗ ಏನಾಗುತ್ತೆ, ಬೇಗ ಅದೇನು ಯಾವ್ದ ಜಾಗಕ್ಕೆ ತಗೋಬೇಕು ಅಂದ್ರೆ ನಾವು ಲೀಫಿ ಮೇಲೆ ಸ್ಪ್ರೇ ಮಾಡಿದಾಗ ಅದು ರಿಪ್ರೊಡಕ್ಟಿವ್ ಪಾರ್ಟ್ ಏನು ಹೂ ಬರುತ್ತೆ ಆ ಗೆಡ್ಡೆ ಬರುತ್ತೆ ಅಲ್ಲಿಗೆ ಬೇಗ ಕಳಿಸ್ಕೊಟ್ಟು ಅದು ತುಂಬಾ ಬೇಗ ಡೆವಲಪ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಲಘು ಪೋಷಕಾಂಶಗಳನ್ನ ಕೊಡ್ಲಿಕ್ಕೆ ಹೇಳ್ತೀವಿ. ಈ ಲಘು ಪೋಷಕಾಂಶ ಕೊಟ್ಟಾಗ ನಾನು ಆಗ್ಲೇ ಹೇಳ್ದಂಗೆ 15-20% ಅಷ್ಟು ಇಳುವರಿನ ಜಾಸ್ತಿ ಮಾಡಬಹುದು. ನೀವು 1 ಎಕರೆಗೆ ಒಂದು ಟೈಮಿಗೆ ಸುಮಾರು 200 ರೂಪಾಯಿ ಖರ್ಚು ಮಾಡಿದ್ರೆ 100-150 ಕೆಜಿ ಅಷ್ಟು ಇಳುವರಿನ ಜಾಸ್ತಿ ಮಾಡಬಹುದಾಗಿದೆ. ತಾವೇನು ಹೇಳಿದ್ರೆ ಇದನ್ನ ಕೀಟನಾಶಕ ರೋಗನಾಶಕಗಳ ಜೊತೆ ಬೆರೆಸಿ ಬಳಸಬಹುದಾ? ಕೆಲವೊಂದು ಕೀಟನಾಶಕಗಳ ಜೊತೆ ಬೆಳೆಸಬಹುದು, ಬಟ್ ಜಾಸ್ತಿ ಬೆಳೆಸಕ್ ಹೋದ್ರೆ ಈ ಇದರಲ್ಲಿ ಇರತಕ್ಕಂತ ಲಘು ಪೋಷಕಾಂಶಗಳ ಮಿಶ್ರಣ ಚೆನ್ನಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಸಪರೇಟ್ ಆಗಿ ಮಾಡ್ಲಿಕ್ಕೆ ಹೇಳ್ತೀವಿ. ಈ ಲಘು ಪೋಷಕಾಂಶಗಳ ಮಿಶ್ರಣ ಸಿಂಪರಣೆ ಮಾಡಿ ಒಂದು 8-10 ದಿನಗಳ ಆದ ನಂತರ ಕೀಟನಾಶಕ ಅಥವಾ ರೋಗನಾಶಕಗಳ ಜೊತೆ ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತೀವಿ. ಸಪರೇಟ್ ಆಗಿ ಮಾಡ್ಲಿಕ್ಕೆ ನಾವು ಒಂದೆರಡು ಸರಿ ಸಿಂಪರಣೆ ಮಾಡಬೇಕಾ ಅಥವಾ ಒಂದು ಸರಿ? ಎರಡು ಸರಿ ನಾಟಿ ಮಾಡಿದ 30 ದಿನಗಳಿಗೊಮ್ಮೆ, 45 ದಿನಗಳಿಗೊಮ್ಮೆ, 15 ದಿನಗಳ ಅಂತರದಲ್ಲಿ 2 ಸಾರಿ. ಸರಿ ಸರ್, ಇದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸರ್. ಓಕೆ, ಮುಂದೆ ಮುಂದೆ ಕಳೆ ನಿರ್ವಹಣೆ ಮುಖ್ಯವಾಗಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ನಾರ್ಮಲ್ ಆಗಿ ಎಲ್ಲ ಬೆಳೆಗಳು ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಏನೇ, ಕೆಲಸಗಾರರು ಸಿಗಲ್ಲ ಕಳೆ ತೆಗಿಲಿಕ್ಕೆ. ಹಾಗಾಗಿ ತುಂಬ ರೈತರು ಏನು ಮಾಡ್ಬೇಕು ನಾವು ಕಳೆ ತೆಗಿಲಿಕ್ಕೆ ಅಂತ ಬರ್ತಾರೆ. ಹಾಗಾಗಿ ಇದು ನಾಟಿ ಮಾಡೋಕ್ಕಿಂತ ಮುಂಚೆನೆ ನಾವೇನು ಭೂಮಿ ಫಲವತ್ತತೆ ಏನು ಸಿದ್ಧತೆ ಮಾಡ್ಕೊಳ್ತಿದ್ದೀವಿ ಆ ಟೈಮಲ್ಲೇ ಹಳ ಕ್ಲೋರ್ ಅಥವಾ ಬುಟ ಕ್ಲೋರ್ ಅಂತ ಸಿಗುತ್ತೆ ಅಥವಾ ಪೆಂಡಮಿತಿಲಿ ಅಂತ ಸಿಗುತ್ತೆ, ಅದನ್ನು ಸಿಂಪರಣೆ ಮಾಡಬೇಕು. ಖಾಲಿ ಭೂಮಿ ಮೇಲೆ ಸಿಂಪರಣೆ ಮಾಡಿದ್ರೆ 1-1.5 ಕೆಜಿ ಒಂದು ಹೆಕ್ಟರಿಗೆ ಸಿಂಪರಣೆ ಮಾಡಿದ್ರೆ ಆಯ್ದಲೆ ಅದು ನಿಮಗೆ ಬರ್ತಕ್ಕಂಥ ಕಳೆಗಳು ಮುಂದಿನ ದಿನಗಳಿಗೆ ಬರ್ತಕ್ಕಂಥ ಕಳೆಗಳು ಆದಷ್ಟು ಕಡಿಮೆ ಆಗುತ್ತೆ. ತದನಂತರ ನೀವು ನಾಟಿ ಮಾಡಿದ್ಮೇಲೆ 1 ಅಥವಾ 2 ಬಾರಿ ಸಾಲನ್ನ ಕ್ಲೀನ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಇದು ಕಳೆಗಳ ನಿಯಂತ್ರಣ ಬಗ್ಗೆ. ಮತ್ತು ನೀರಾವರಿನೂ ಅಷ್ಟೇ, ಕೆಲವರು ಡ್ರಿಪ್ಪಲ್ಲಿ ಹನಿ ನೀರಾವರಿ ನಾವು ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ. ಯಾಕಂದರೆ ಹನಿ ನೀರಾವರಿ ಬೆಳೆದಾಗ ನಾವು ಲೇಬರ್ಸ್ನ ಕಡಿಮೆ ಮಾಡ್ಬೋದು, ತದನಂತರ ಫರ್ಟಿಗೇಷನ್ ರಸಾವರಿ ಪದ್ಧತಿಯಲ್ಲಿ ಬೆಳಿಬೋದು, 2 ಅಡ್ವಾಂಟೇಜ್ ಆಗುತ್ತೆ. ಅಲ್ಲ, ಇದು ಖರ್ಚು ಜಾಸ್ತಿ ಆಗಲ್ವಾ ಹನಿ ನೀರಾವರಿಯಲ್ಲಿ ಬೆಳೆಯೋಕ್ಕೆ? ಇಲ್ಲ ಸರ್, ಹನಿ ನೀರಾವರಿಯಲ್ಲಿ ಖರ್ಚು ಜಾಸ್ತಿ ಅನ್ನೋದಕ್ಕಿಂತ ಹೆಚ್ಚಿನ ಲಾಭ ಪಡಿಬೋದು. ನೀವು ಎಕರೆಗೆ 25-30 ಸಾವಿರ ಇನ್ವೆಸ್ಟ್ ಮಾಡಿದ್ರೆ 45-50 ಸಾವಿರ ಅದರಿಂದ ಲಾಭವಾಗುತ್ತೆ. ಸಣ್ಣ ಅಂತರದಲ್ಲಿ ಬೆಳೆಯುವಂತ ಬೆಳೆಗಳಲ್ವಾ? ಸಣ್ಣ ಅಂತರದಂದ್ರೆ ಇದರಲ್ಲಿ ಪದ್ಧತಿಗಳು ನಾನು ಆಗ್ಲೇ ನಿಮಗೆ ಅದನ್ನ ಹೇಳಲಿಲ್ಲ, ಬೇರೆ ಬೇರೆ ಪದ್ಧತಿಗಳಿದೆ ನಾಟಿ ಮಾಡೋ ಪದ್ಧತಿಗಳು. ಹೇಳಿ, ಯಾವ ರೀತಿ ಅಂತರ ಕೊಡ್ಬೇಕು ಈ ಬೆಳೆಗಳಿಗೆ ಅಂತ ಹೇಳ್ಬಿಟ್ಟು. ಇದನ್ನ ಮಳೆಗಾಲದಲ್ಲಿ ಏನು ನಾವು ಪ್ರಿಫರ್ ಮಾಡ್ತೀವಿ, ಜೂನ್ ಜುಲೈಲಿ ಏನಾದ್ರು ಪ್ಲಾಂಟಿಂಗ್ ಮಾಡ್ತಿದ್ದೀವಿ ಅಂದ್ರೆ ಎತ್ತರದ ಮಡಿಗಳು ಮಾಡಿ ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ. ಎತ್ತರದ ಮಡಿಗಳು ಅಂದ್ರೆ ಮಳೆಗಳು ಜಾಸ್ತಿ ಅಥವಾ ಮಳೆ ಜಾಸ್ತಿ ಆದಾಗ ಏನಾಗುತ್ತಪ್ಪ, ನೀರು ನಿಂತ್ಕೊಳ್ಳುತ್ತಲ್ಲ, ಆ ನೀರು ನಿಂತ್ಕೊಂಡಾಗಲೂ ಕೂಡ ಏನು ಆಗದೇ ರೀತಿ ಮಡಿಗಳು ಮಾಡಿ ಮಾಡಬೇಕಾಗುತ್ತೆ. ಆ ಮಡಿಗಳ ಅಂತರ 1-1 ಮಡಿಗೆ 90 ಸೆಂಟಿಮೀಟರ್ ಇರಬೇಕಾಗುತ್ತೆ. ಒಂದು ಮಡಿಯಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ 1-45 ಸೆಂಟಿಮೀಟರ್ ಅಷ್ಟು ದೂರ ಇಟ್ಕೊಂಡು 2 ಅಥವಾ 3 ಸಾಲು ಅಥವಾ 2 ಸಾಲಲ್ಲಿ ಜಿಗ್ಜಾಕ್ ಪದ್ಧತಿಯಲ್ಲಿ ನಾಟಿ ಮಾಡ್ಬೋದು. ಒಂದು ಮಡಿಗೆ ನೀವು 3 ಅಡಿಗೆ ಒಂದು ಏನು ಡ್ರಿಪ್ ಪೈಪ್ ಹಾಕ್ತಿರೋ ಅದೊಂದು ಪೈಪ್ ಹಾಕೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಏನು ನಾರ್ಮಲ್ ಆಗಿ ತರಕಾರಿ ಬೆಳೆಯುವಂತ ರೈತರು ಈ ಪದ್ಧತಿ ಫಾಲೋ ಮಾಡ್ತಾರೆ. 3 ಅಡಿಗೆ ಏನು ಒಂದೊಂದು ಲೈನ್ ಡ್ರಿಪ್ ಇನ್ ಲೈನ್ ಡ್ರಿಪ್ ಹಾಕೊಂಡು ಹೋಗ್ತಾರೆ, ಅಂತರ ಆರಾಮಾಗಿ ಈ ತರಕಾರಿಗಳನ್ನು. ಶುಂಠಿ ಬೆಳೆದಂಗೆ ಅಂತೀರಾ? ಶುಂಠಿಯಷ್ಟು ಡೀಪ್ ಆಗಿ ಮಡಿಗಳೇನು ಬೇಡ, ಒಂದು 1/4 ಅಥವಾ 3/4 ಅಡಿಯಷ್ಟು ಮಡಿಗಳು ಮಾಡ್ಕೊಂಡ್ರೆ ನಾವು ಯೂಸ್ ಮಾಡ್ಬೋದು. ಮತ್ತೆ ಪಾಲಿಥಿನ್ ಶೀಟ್ ಇನ್ನೊಂದು ಕಳೆ ನಿರ್ವಹಣೆಯಲ್ಲಿ ಅದೊಂದು ಪ್ರಮುಖ ಪಾತ್ರ ವಹಿಸ್ತದೆ. ಈಗೇನು ಮಲ್ಚಿಂಗ್ ಶೀಟ್ ಅಂತಾನೆ ಹೇಳ್ತೀವಿ ಅಥವಾ ಪಾಲಿಥಿನ್ ಶೀಟ್ ಬರುತ್ತೆ ಮಲ್ಚಿಂಗ್ ಶೀಟ್, ಅದನ್ನ ಹಾಕಿ ಕೂಡ ಈ ಬೆಳೆನ ಮಾಡ್ಕೋಬಹುದು. ಅದರಿಂದ ಕೂಡ ಕಳೆ ನಿರ್ವಹಣೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಒಂದು ಮಡಿ ಮೇಲೆ 2 ಸಾಲು 2 ಸಾಲು ಮಧ್ಯದಲ್ಲಿ ಒಂದು ಡ್ರಿಪ್ ಲೈನ್ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ 25-30 ಸಾವಿರ ಒಂದು ಎಕರೆಗೆ ಅಷ್ಟು ಖರ್ಚಾಗುತ್ತೆ. ಇದರಿಂದ ನಾವು ತೋಟಗಾರಿಕಾ ಇಲಾಖೆಯಿಂದ ಇದರಿಂದ ಸಬ್ಸಿಡಿ ಕೂಡ ಇರುತ್ತೆ, ಸಹಾಯಧನ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ. ಈ ವಿಧಾನದಲ್ಲಿ ಬೆಳೆದ್ರೆ ಇಳುವರಿ ಜಾಸ್ತಿ ಆಗುತ್ತಾ? ಹೌದು, ಇದರಲ್ಲಿ ಇಳುವರಿ ಒಂದು ಜಾಸ್ತಿ ಆಗೋದಲ್ದಲೆ ನಿಮಗೆ ನೀರಿನ ಒಂದು ಪ್ರಾಮುಖ್ಯತೆ ತುಂಬಾ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಬೇಸಿಗೆ ಬಂದಾಗ ರೈತರು ನೀರಿನ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು, ಅದನ್ನ ಕೂಡ ನಾವು ಕಡಿಮೆ ಮಾಡಬಹುದು. ಏನು ನಾವು ನೀರು ಎಷ್ಟು ಕ್ರಾಪಿಗೆ ಕೊಡ್ತೀವೋ ಅದನ್ನಷ್ಟೇ ಪೂರ್ಣ ಪ್ರಮಾಣದಲ್ಲಿ ಬೆಳೆ ಯೂಸ್ ಮಾಡ್ಕೊಳುತ್ತೆ, ಬೇರೆ ವೇಸ್ಟೇಜ್ ಆಗಲ್ಲ, ಮತ್ತು ಯಾವ್ದಾರ ರೋಗ ಬಂತು ಅಂತ ಬೇಗ ಸ್ಪ್ರೆಡ್ ಆಗಲ್ಲ. ಈ ಥರದ ಅಡ್ವಾಂಟೇಜ್ಗಳು ಕೂಡ ಜಾಸ್ತಿ, ಇಳುವರಿ ಹೆಚ್ಚಿಗೆ ಆಗದಲ್ದಲ್ಲಿ ಈ ಥರದ ಅಡ್ವಾಂಟೇಜ್ಗಳು ಕೂಡ ತುಂಬ ಇದೆ. ಹಾಗಾಗಿ ಇದನ್ನ ನಾವು ಪ್ರಿಫರ್ ಮಾಡೇ ಮೂರು ಬೆಳೆನೂ ಇದೇ ವಿಧಾನದಲ್ಲಿ ಬೆಳಿಬೋದು. ಅದೇ ನಾವು ಚಳಿಗಾಲದಲ್ಲಿ ಬೆಳಿತೀವಿ ಅಂದರೆ ನಾವು ರೈಸ್ಡ್ ಬೆಡ್ ಅಂದರೆ ಎತ್ತರದ ಮಡಿಗಳು ಬೇಡ, ಫ್ಲಾಟ್ ಬೆಡ್ ಅಂತ ಹೇಳ್ತೀವಿ, ಮಡಿಗಳು ಮಾಡ್ಕೊಂಡು ಮೊದಲು ಜೋಡಿ ಸಾಲು ಪದ್ಧತಿಲಿ ಹೆಂಗೆ ಕಬ್ಬು ಹಾಕ್ತೀರಾ ನೀವು ಐದು ಅಡಿಗೊಂದು ಜೋಡಿ ಸಾಲು ಮಾಡ್ತಾ ಹೋಗ್ತೀರಾ, ಹಂಗೆ ಇದನ್ನು 3 ಅಡಿಗೊಂದು ಜೋಡಿ ಸಾಲು ಪದ್ಧತಿಲೂ ಬೆಳ್ಕೋಬೋದು. ಬಟ್ ರೈತರು ನಾರ್ಮಲಾಗಿ ಏನು ಮಾಡ್ತಾರೆ, ಜೋಡಿ ಸಾಲು ಪದ್ಧತಿ ಮಾಡಲ್ಲ, ಸಿಂಗಲ್ ಒಂದೇ ಸಾಲು ಪದ್ಧತಿ ಮಾಡ್ತಾ ಇರ್ತಾರೆ. ಬಟ್ ಒಂದೇ ಸಾಲು ಮಾಡಿದಾಗ ನಾವು ಆಯ್ ನೀರಿಗೆ ಹೋಗಲೇಬೇಕಾಗುತ್ತೆ. 45 ಸೆಂಟಿಮೀಟರ್ ಒಂದು ಲೈನ್ ಅಕ್ಕಳ್ತಾ ಹೋದಾಗ ನಾವು ಡ್ರಿಪ್ ಲೈನ್ ಹಿಡಿಲಿಕ್ಕಾಗಲ್ಲ, ಆವಾಗ ಆಯ್ ನೀರು ಮಾಡ್ಕೋಬೇಕಾಗುತ್ತೆ. ಕೆಲವು ರೈತರು ಇನ್ವೆಸ್ಟ್ ಮಾಡಲಿಕ್ಕೆ ತೊಂದರೆ ಆಗ್ತಿದೆ ಅಥವಾ ನಮಗೆ ಆಗ್ತಿಲ್ಲ ಅನ್ನೋ ರೈತರು ಈ ಪದ್ಧತಿಗೆ ಹೋಗ್ಬೋದು. ಈ ಪದ್ಧತಿಗೆ ಹೋದಾಗ ಒಂದು 3-4 ದಿನಗಳಿಗೊಮ್ಮೆ ಮಣ್ಣು ತೇವ ಆಗುವಷ್ಟು ನೀರು ಹಾಕ್ಲೋಬೇಕಾಗುತ್ತೆ. ಹಾಕೋಕಿನ ಮುಂಚೆ ಯಾವುದೇ ರೀತಿಯ ರೋಗಗಳು ಏನಾದರೂ ಇತ್ತು ಅಂದರೆ ಸ್ವಲ್ಪ ಅದನ್ನು ಕಿತ್ತುಬಿಟ್ಟು ಇಲ್ಲ ಗಿಡಗಳನ್ನ ಕಿತ್ತಿ ಹೊರಗಡೆ ಹಾಕಿ ಅಲ್ಲಿ ಔಷಧಿಗಳನ್ನು ಸಿಂಪರಣೆ ಮಾಡಿಕೊಂಡು ತದನಂತರ ಆಯ್ ನೀರು ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಬೆಳೆ ಬೆಳೆಯೋರೆಲ್ಲ ಸಸಿ ಮಡಿ ಅವರೇ ಮಾಡ್ಕೊಳ್ಳೋರು, ಆದರೆ ಈಗ ನರ್ಸರಿಗಳಿಂದ ಸಸಿ ತರ್ತಾರೆ. ಹೌದು ಸರ್. ಈಗ 3ಕ್ಕೂ ಒಂದೇ ವಯಸ್ಸಿನ ಸಸಿಗಳ ಅಥವಾ ಕೋಸ್ಗೆ ಬೇರೆ, ನೋಲ್ಕೋಲ್ಗೆ ಬೇರೆ ಅಥವಾ ಇಲ್ಲ ಹೂಕೋಸ್ಗೆ ಬೇರೆ? ಹೆಚ್ಚು ಕಮ್ಮಿ 3ಕ್ಕೂ ಒಂದೇನೇ. ಮೊದಲೆಲ್ಲ ಯಾವುದೇ ತರಕಾರಿ ಆದರೂ ರೈತರೇ ಮಾಡಿಕೊಂಡು ಕಿತ್ತುಬಿಟ್ಟು ನಾಟಿ ಮಾಡ್ತಿದ್ರು. ಬಟ್ ಇವಾಗೆಲ್ಲ ನರ್ಸರಿಗಳಲ್ಲಿ ನಿಮ್ಗೆ ನಾರ್ಮಲಾಗಿ ಎಲ್ಲ ಥರದ ಸಸಿಗಳು ಸಿಗೋದ್ರಿಂದ ಈ ಎಲೆಕೋಸು ಹೂಕೋಸು ಗೆಡ್ಡೆಕೋಸು ಸಸಿಗಳನ್ನು ಕೂಡ ನರ್ಸರಿಲೇ ಮಾಡಿ ಅಥವಾ ಸಿಗ್ತದೆ. ಎಷ್ಟು ದಿನದ ಸಸಿ ನಾಟಿ ಮಾಡಬೇಕು? ಬೀಜ ಹಾಕಿದ ಮೇಲೆ 18-20 ದಿನಗಳ ಒಳಗೆ ಸಸಿ ರೆಡಿ ಇರ್ತದೆ. ಯಾವುದೇ ರೀತಿಯ ರೋಗ ಮತ್ತು ಮೇಲೆ ರಂಗೋಲಿ ಮಾರಿ ಅಂತ ನಾರ್ಮಲಾಗಿ ಹೇಳ್ತಿರ್ತಾರೆ ಅಥವಾ ಎಲೆ ತಿಂದಿರ್ತಕ್ಕಂಥ ಏನಾದ್ರು ಲಕ್ಷಣಗಳು ಆ ಗಿಡದಲ್ಲಿದ್ದರೆ ರೈತರು ಅದನ್ನು ಪ್ರಿಫರ್ ಮಾಡಿದಲೆ ಒಳ್ಳೆ ರೋಗರಹಿತ ಅಥವಾ ಕೀಟರಹಿತ ಉತ್ತಮವಾದ ಸಸಿಗಳನ್ನು ಆಯ್ಕೆ ಮಾಡ್ಕೊಬಂದು ನಾಟಿ ಮಾಡಿದ್ರೆ ಒಂದು ಉತ್ತಮವಾದ ಇಳುವರಿ ಸಸಿ ಈ ಗಿಡದಲ್ಲಿ ಅಥವಾ ಈ ಬೆಳೆಯಲ್ಲಿ ಪಡ್ಕೋಬೋದು. ಬೇರೆ ಬೆಳೆಗಳಲ್ಲಿ ಅಂತರ್ಬೆಳೆಯಾಗಿ ಇದನ್ನು ಬೆಳ್ಕೋಬೋದೇ? ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಸರ್, ಈ ತೆಂಗಲ್ಲಿ ಈ ಭಾಗದಲ್ಲಿ ತೆಂಗು ಅತಿ ಹೆಚ್ಚಾಗಿ ಬೆಳೀತಿರೋದ್ರಿಂದ 1-2 ವರ್ಷ ತೆಂಗಲ್ಲಿ ಅಂತರ ಬೆಳೆಯಾಗಿ ಕೂಡ ಈ ಬೆಳೆನ ಬೆಳಕೋಬಹುದು. ಬಾಳೆನಲ್ಲಿ? ಬಾಳೆಯಲ್ಲಿ ಬೆಳಿಲಿಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಬೆಳಿಬೋದು. ಒಂದು 2.5-3 ತಿಂಗಳು ಒಳಗಡೆ ನಾವು ಬೆಳಿತಿದ್ದೀವಿ ಅಂದರೆ ಬೆಳಕೋಬೋದು. ಅದಕ್ಕಿಂತ ಎತ್ತೆ ಜಾಸ್ತಿ ಆಯಿತು ಅದರೊಳಗೆ ಆಗ್ತಿದೆ ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ಇದ್ರ ಮೇಲೆ ನೆರಳು ಬಿದ್ದರೆ ನಮಗೆ ಕರ್ಡ್ ಫಾರ್ಮೇಷನ್ ಅಂತ ಹೇಳ್ತೀವಿ, ಏನು ಮೇಲೆ ಗೆಡ್ಡೆ ಬರತಕ್ಕಂಥದ್ದು, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಸ್ಟೇಜ್ ಬಾಳೆಯಲ್ಲಿ ಅಂದರೆ 1.5-2 ತಿಂಗಳು ಒಳಗಡೆ ಇರತಕ್ಕಂಥ ಬಾಳೆಯಲ್ಲಿ ಈ ಬೆಳೆನ ಬೆಳಿಬೋದು. ಏನೇನು ಕೀಟ ರೋಗಗಳು ಬರ್ತವೆ ಇದರಲ್ಲಿ? ರೋಗಗಳು ತುಂಬ ಸ್ವಲ್ಪ ಕಡಿಮೆ, ಅಂದರೆ ಸ್ಟಾರ್ಟಿಂಗಲ್ಲಿ ಡ್ಯಾಂಪಿಂಗ್ ಆಫ್ ಬರ್ತಕ್ಕಂಥದ್ದು ಅಥವಾ ಎಲೆ ಮೇಲೆ ಚುಕ್ಕೆ ರೋಗ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 1-2 ಶಿಲೀಂದ್ರನಾಶಕಗಳನ್ನ ಸಿಂಪರಣೆ ಮಾಡ್ಕೊಂಡ್ರೆ ಅಥವಾ ಸ್ಟಾರ್ಟಿಂಗಲ್ಲಿ ನಾನು ತಿಪ್ಪೆ ಗೊಬ್ಬರ ಜೊತೆ ಟ್ರೈಕೋಡರ್ಮಾ ಸುಡೋಮೋನಸ್ ಅಂತ ಏನು ಹೇಳಿದೆ ಅದನ್ನು ಮಿಶ್ರಣ ಮಾಡಿ ನೀವು ತಿಪ್ಪೆ ಗೊಬ್ಬರ ಕೊಟ್ಟಿದ್ದಲ್ಲಿ ರೋಗಗಳ ತೊಟ್ಟಿ ಅದು ಆರಾಮಾಗಿ ಆಗುತ್ತೆ. ಬಟ್ ಹುಳಗಳ ಕಾಟ ಜಾಸ್ತಿ. ನೀವು ಗೊತ್ತಿರ್ಬೋದು ರೈತರು ಈಗ ನಾವು ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡ್ತಕ್ಕಂಥದ್ದು ಈ ಗೆಡ್ಡೆ ಕೋಸುಗಳ ಒಂದು ಬೆಳೆಗಳಿಗೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಮುಖ್ಯ ಕಾರಣನೇ ಹುಳಗಳು, ಎಲೆ ತಿಂತ ಹುಳಗಳು. ನಾನು ಆಗ್ಲೇ ಹೇಳಿದೆ DBM ಡೈಮಂಡ್ ಬ್ಲಾಕ್ ಮಾತ್ ಅಂತ ಒಂದು ಬರುತ್ತೆ, ವಜ್ರ ಬೆನ್ನಿನ ಪತಂಗ ಬೆನ್ನಿನ ಮೇಲೆ ಇರ್ತಕ್ಕಂಥ ಒಂದು ಪತಂಗ ಅದು, ಅದರದ್ದು ಅವಳಿ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೂ ಕೂಡ ನಾವು ಸಮಗ್ರವಾಗಿ ನಿರ್ವಹಣೆ ಕ್ರಮಗಳಿದೆ. ಆ ಸಮಗ್ರ ನಿರ್ವಹಣೆ ಕ್ರಮಗಳು ಮಾಡಿದಾಗ ಮಾತ್ರ ಅದು ತುಂಬ ಈಸಿಯಾಗಿ ಕಂಟ್ರೋಲ್ ಆಗೋದು. ರೈತರು ಏನು ಮಾಡ್ತಾರೆ, ಸಮಗ್ರ ನಿರ್ವಹಣೆ ಕ್ರಮ ಮಾಡ್ತಿಲ್ಲ, ಹುಳಗಳು ಬಂದು ಸ್ಟಾರ್ಟ್ ಆದಮೇಲೆ ಬಂದು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾರೆ, ವಿಜ್ಞಾನಿಗಳನ್ನ ಕಾಣಕ್ಕೆ ಬರ್ತಾರೆ. ಅವಾಗ ಕೆಮಿಕಲ್ ಸ್ಪ್ರೇ ಮಾಡಲೇಬೇಕಾಗುತ್ತೆ. ಆ ರಾಸಾಯನಿಕ ಸ್ಪ್ರೇನ ಅವಾಯ್ಡ್ ಮಾಡಬೇಕು ಅಥವಾ ಕಮ್ಮಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು. ಈ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿದ್ರೆ 25 ಸಾಲುಗಳು ಆದಮೇಲೆ, 1-25 ಸಾಲುಗಳು ಏನು ಹೂಕೋಸ್ ಆಗಿರ್ಬೋದು, ಎಲೆಕೋಸ್ ಆಗಿರ್ಬೋದು, ಗೆಡ್ಡೆಕೋಸ್, 1 ಸಾಸಿವೆ ಲೈನು, 1 ಅಥವಾ 2 ಸಾಸಿವೆ ಲೈನ್ ಹಾಕಬೇಕು. ಅದನ್ನು 15 ದಿನಗಳ ಮುಂಚೆ ನಾಟಿ ಮಾಡಿರಬೇಕು. ತದನಂತರ 15 ದಿನದ ನಂತರ ನಾಟಿ ಆದ ನಂತರ ಇನ್ನೊಂದು ಲೈನ್ ಸಾಸಿವೆ ಲೈನ್ ಹಾಕೋಬೇಕು. ಈ ಸಾಸಿವೆ ಲೈನ್ ಏನಕ್ಕೆ ಹಾಕ್ತೀವಿ ಅಂದರೆ ಇದು ಬೇರೆ ಪಕ್ಷಿಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಆ ಪಕ್ಷಿಗಳು ಬಂದು ಅಲ್ಲಿ ಕೂತು ಈ ಹುಳಗಳು ಬಂದು ಏನು ಬಂದಿರುತ್ತೆ ಗಿಡಗಳನ್ನ ಅದನ್ನು ತಿಂದು ಇದು ಮಾಡುತ್ತೆ. ಆ ಪಕ್ಷಿಗಳು ಬಂದು ಕೂರ್ಲಿಕ್ಕೆ ಏನಾದ್ರು ಒಂದು ನಾವಲ್ಲಿ, ಯಾಕಂದರೆ ಪೂರ್ತಿ ನಾವು ಯಾವ್ದಾರು ಜಮೀನು ನೋಡಿದಾಗ ಕೋಸ್ ಹಾಕಿದ ಜಮೀನು ಯಾವುದೇ ರೀತಿಯ ಮೇಲೆ ಕೂರೋ ಜಾಗ ಅಥವಾ ಏನಾದ್ರು ಇಟ್ಟಿರೋ ಜಾಗ ಏನೂ ಇರೋಲ್ಲ, ಪಕ್ಷಿಗಳು ಬಂದು ಕೂರ್ಲಿಕ್ಕೆ ಆಗಲ್ಲ, ಸುಮ್ಮನೆ ಆರ್ತಾ ಇರುತ್ತೆ. ಹಾಗೆ ಅಲ್ಲಲ್ಲೇ ಒಂದು ಇಟ್ಟಿಗೆನೋ ಅಥವಾ ಏನಾದ್ರು ಇಟ್ಟರೆ ಅದ್ರ ಮೇಲೆ ಬಂದು ಕೂತು ಆ ಹುಳಗಳನ್ನ ಹುಡುಕಿ ತಿನ್ನೋ ಒಂದು ಕೆಲಸ ಪಕ್ಷಿಗಳು ಮಾಡುತ್ತೆ. ಇದಲ್ದಲ್ಲಿ 8-10 ಫೆರಮೋನ್ ಟ್ರಾಪ್ ಅಂತ ಹೇಳ್ತೀವಿ, ಅಂದರೆ ಲಿಂಗಾಕರ್ಷಕ ಬಲೆಗಳು. ಈ ಪ್ಲುಟೆಲ ಜೆಲಸ್ಟೆಲ್ಲ ಅಂತ ಒಂದು ಹುಳ, ಅದು ಡೈಮಂಡ್ ಬ್ಲಾಕ್ ಅಂತ, ಅದನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೇ ಈ ಫೆರಮೋನ್ ಟ್ರಾಪ್ಗಳು ಸಿಗುತ್ತೆ. ಅದನ್ನು 1-10 ಎಕರೆಗೆ ನಾವು ಅಲ್ಲಲ್ಲೇ ಜಿಗ್ಜ್ಯಾಕ್ ಟೈಪಲ್ಲಿ ಇಡಬೇಕಾಗುತ್ತೆ. ತದನಂತರ ಬೇವಿನ ಎಣ್ಣೆ ಸಿಂಪರಣೆ, ಬೇವಿನ ಎಣ್ಣೆ ಶೇಕಡ 1% 10,000 ppm ಅಂತ ಹೇಳ್ತೀವಿ, ಅದನ್ನು ಹಂತ ಹಂತವಾಗಿ ನಾಟಿ ಮಾಡಿದ 15 ದಿನಗಳ ಒಂದ್ಸರಿ ಮೊದಲನೇ ಬಾರಿ, 30 ದಿನಗಳ ಎರಡನೇ ಬಾರಿ ಈ ಹಂತ ಹಂತವಾಗಿ ಸಿಂಪರಣೆ ಮಾಡ್ತಾ ಇದ್ದ ಬಂದರೆ ನಾರ್ಮಲಾಗಿ ಈ ಹುಳಗಳು ಕಂಟ್ರೋಲ್ ಆಗ್ತಾ ಬರ್ತದೆ. ಆದರೂ ಕೂಡ ಇನ್ನೂ ಹೆಚ್ಚಿನಾಗಿ ಈ ಹುಳಗಳು ಬಂತು ಕಾಟ ಕೊಡ್ತಾ ಇದೆ ಅಂತ ಹೇಳಿದ್ರೆ ಎಮ್ಎಮೆಕ್ಟಿನ್ ಬೆಂಜೋಯೇಟ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನು 1/2 gram 1 liter ಅಥವಾ ನೂಲಾರಾಮ್ ಪ್ಲಸ್ ಇಮಿಡಾಕ್ಲೋಪ್ರೇಡ್ ಅಂತ ಬರುತ್ತೆ, ಅದನ್ನು 1/2 ml 1 liter ಸಿಂಪರಣೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡ್ತಾ ಬಂದರೆ ಈ ಹುಳಗಳನ್ನ ಕಂಟ್ರೋಲ್ ಮಾಡ್ಬೋದು. ಎಲ್ಲ ತುಂಬಾ ಜನ ಕೋಸ್ ತಿನ್ನೋದು ಬಿಟ್ಟಿರೋದೇ ಈ ಕಾರಣಕ್ಕೆ. ಹೌದು, ತುಂಬಾ ವಿಷ ಹೊಡಿತಾರೆ ಮತ್ತೆ ಹುಳುಗಳು ಎಷ್ಟು ಹೊಡೆದ್ರು ಹೋಗಲ್ಲ, ಒಳಗಡೆ ಸೇರ್ಕೊಂಡಿರ್ತವೆ ಅನ್ನೋ ಕಾರಣಕ್ಕೇನೆ ತುಂಬಾ ಜನ ತಿನ್ನೋದಿಲ್ಲ. ಹೌದು ಸರ್, ಅದೇ ನಾವು ಹುಳಗಳು ಬಂದ ಮೇಲೆ ಕಂಟ್ರೋಲ್ ಮಾಡೋಕ್ಕಿಂತ ಹುಳಗಳನ್ನ ಬರೋಕ್ಕಿಂತ ಮುಂಚೆನೆ ಸಮಗ್ರ ನಿರ್ವಹಣೆ ಮಾಡಿದಾಗ ಈ ಹುಳಗಳನ್ನ ರಾಸಾಯನಿಕ ಕಡಿಮೆ ಮಾಡ್ಕೊಂಡೇ ಕಂಟ್ರೋಲ್ ಮಾಡ್ಕೋಬಹುದು. ಈ ಹೂಕೋಸಲ್ಲಿ ಏನ್ ಮಾಡಿದ್ರು ಹುಳ ಕಂಟ್ರೋಲ್ ಮಾಡೋಕ್ಕಾಗಲ್ವಂತೆ? ಹೌದೇ, ಇಲ್ಲ ಸರ್, ಹುಳಗಳು ಕಂಟ್ರೋಲ್ ಮಾಡ್ಬೋದು. ನಾವು ಪ್ರಾಯೋಗಿಕವಾಗಿ ನಮ್ಮ ಕೃಷಿ ಮೇಳದಲ್ಲಿ ಏನು ಸುತ್ತೂರಿನ ಜಾತ್ರೆ ಟೈಮಲ್ಲಿ ಏನು ಕೃಷಿ ಮೇಳ ಮಾಡ್ತೀವಿ ಅಲ್ಲಿ ಪ್ರಾಯೋಗಿಕವಾಗಿ ಇದೆಲ್ಲ ಮಾಡಿ ಈ ಅನುಭವ ಮಾಡಿಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಇನ್ಶಿಯಲ್ ಸ್ಟೇಜಲ್ಲಿ ನಾನು ಆಗಲೇ ಹೇಳಿದೆ ಬೇಸಿಗೆಯಲ್ಲಿ ಉಳುಮೆ ಮಾಡಬೇಕಂತ, ಬಿಸಿಲಿದ್ದಾಗ ಉಳುಮೆ ಮಾಡ್ಕೊಂಡ್ರೆ ನಾವು ಲಾಸ್ಟ್ ಕ್ರಾಪ್ ಏನು ಅಲ್ಲಿ ಬಿದ್ದಿರುತ್ತೆ ಅದ್ರದ್ದು ವೇಸ್ಟ್ ಇರುತ್ತಲ್ಲ, ಆ ವೇಸ್ಟ್ದು ಹುಳ ಮೊಟ್ಟೆ ಆಗಿರ್ಬೋದು ಅದೆಲ್ಲ ಸತ್ತೋಗುತ್ತೆ, ಅದು ಒಂದು ಮೇನ್ ಪದ್ಧತಿ. ಮತ್ತು ಈ ಬೆಳೆ ಬೆಳೆದು ಒಂದು ಅದನ್ನೇ ಬೆಳೆ ಮತ್ತೆ ಬರೀ ಬೆಳಿಬಾರ್ದು, ಬೆಳೆ ಪರಿವರ್ತನೆ ಒಂದು ಮಾಡ್ಕೋಬೇಕು. ಇವತ್ತು ಈ ಸರಿ ಏನಾದ್ರು ಕೋಸ್ ಬೆಳೆದಿದ್ದೀವಿ ಅಂತೇಳಿದ್ರೆ ನಂತರ ಯಾವ್ದಾರ ಒಂದು ಲೆಗ್ಯೂಮ್ ಅಲ್ಲಿ ಬೀನ್ಸ್ ಆಗಿರ್ಬೋದು ಅಥವಾ ಅವರೆ ಆಗಿರ್ಬೋದು ಅಥವಾ ಹುರುಳಿ ಆಗಿರ್ಬೋದು ಈ ಥರದ ಒಂದು ಯಾವ್ದಾರ ಬೇರೆ ಬೆಳೆ ಬೆಳೆದು ತದನಂತರ ಮತ್ತೆ ಈ ಬೆಳೆಗೆ ಹೋಗ್ತಕ್ಕಂಥದ್ದು. ಬೆಳೆ ಪರಿವರ್ತನೆ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ ಈ ಹುಳುಗಳ ಕಂಟ್ರೋಲಲ್ಲಿ. ಈ ಥರ ಎಲ್ಲ ಮಾಡ್ಕೊಂಬಂದ್ರೆ ಸಮಗ್ರವಾಗಿ ನಾವು ಆಟೋಮೆಟಿಕ್ ಆಗಿ ರಾಸಾಯನಿಕನ ಕಡಿಮೆ ಮಾಡಿಕೊಂಡು ಕೋಸ್ನ ಎಲ್ಲರೂ ತಿನ್ನೋ ರೀತಿ ಬೆಳಿಬೋದು ಅಂತ ಹೇಳಿಕ್ಕೆ ಇಚ್ಛಪಡ್ತೀನಿ. ಈಗ ಕೋಸ್ ಬೆಳೆ ಅಂದರೆ ಸಾಮಾನ್ಯವಾಗಿ ತಾವೇ ಹೇಳಿದಾಗೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ, ಆದರೆ ರೇಟು ಬೇಸಿಗೆನಲ್ಲಿ ಸಿಗುತ್ತಪ್ಪ ನನಗೆ, ಆ ಟೈಮಲ್ಲಿ ಬೆಳೆಯೋಕ್ಕಾಗಲ್ವಾ ಇದನ್ನ? ಬೆಳಿಬೋದು ಸರ್, ಬೇಸಿಗೆಯಲ್ಲೂ ಕೂಡ ಬೆಳಿಬೋದು. ನಾನು ಆಗಲೇ ಹೇಳ್ದಂಗೆ ಸುಮಾರು ತಳಿಗಳು ಬೇರೆ ಬೇರೆ ಥರ ತಳಿಗಳು ಬಂದಿದೆ. ಸಮ್ಮರ್ ಸೀಸನ್ಗೆ ಬೇಸಿಗೆ ಕಾಲದ ತಳಿಗಳಂತನೇ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಬೆಳ್ಕೋಬೋದು. ಬಟ್ ಆದಷ್ಟು ಈ ಕರ್ಡ್ ಫಾರ್ಮೇಶನ್ ಏನು ಹೇಳಿದೆ ಗೆಡ್ಡೆ ಆಗೋ ಒಂದು ಇದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಬೇಕಾಗುತ್ತೆ. ಹಾಗಾಗಿ ಸಮ್ಮರ್ ಸೀಸನಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಅಷ್ಟು ಉತ್ಕೃಷ್ಟವಾಗಿ ಇರೋದಿಲ್ಲ, ಹಾಗಾಗಿ ಆ ಟೈಮಲ್ಲಿ ಸುಮಾರು ಪ್ರೈಸ್ ವೇರಿಯೇಷನ್ ತುಂಬ ಇರುತ್ತೆ. ಅಲ್ಲ, ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಹಾಕ್ತಾರೆ, ಅದರ ಮೇಲಿನ ಬಿಳಿ ಹಾಗೆ ಉಳಿಲಿ ಅಂತ ಹೇಳಿ ರಿಬನಿಂಗ್ ಅಂತೇನೋ ಮಾಡ್ತಾರಲ್ಲ ಹೂಕೋಸಲ್ಲಿ, ಅದೆಲ್ಲ ಕಾಲದಲ್ಲೂ ಮಾಡ್ಬೇಕಾ? ಎಲ್ಲ ಕಾಲದಲ್ಲೂ ಮಾಡೋ ಅವಶ್ಯಕತೆ ಇದೆ ಸರ್, ಅದು ಆ ಬೇಸಿಗೆ ಟೈಮಲ್ಲಿ ಮಾತ್ರ ಅದು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಆ ಥರ ಯೂಸ್ ಮಾಡ್ತಾರೆ. ಬಟ್ ಎಲ್ಲ ಟೈಮಲ್ಲೂ ಅವಶ್ಯಕತೆ ಇರೋದಿಲ್ಲ. ಅದು ನಾನು ಹೇಳ್ದಂಗೆ ಬೇಸಿಗೆ ಟೈಮಲ್ಲಿ ಬೆಳೆಯುವಂಥ ತಳಿಗಳಿಗೆ ಕೆಲವೊಂದು ತಳಿಗಳಿಗೆ ಮಾತ್ರ ಮಾಡ್ತಾರೆ. ಅದಲ್ದಲೇ ಮಾರ್ಕೆಟ್ ಮಾಡೋರು ಏನು ಮಾಡ್ತಾರೆ, ಅದು ಎಲ್ಲರೂ ಮುಂಬೈ ಕಳಿಸ್ಬೇಕಾರೆ ಅಥವಾ ದಿಲ್ಲಿ ಕಳಿಸ್ಬೇಕಾರೆ ಸಡನ್ನಾಗೆ ತಗೊಂಡೋಗಿ ಸೀದಾ ಏನು ಜಮೀನಿಂದನೇ ಫಾರ್ಮರ್ ಜಮೀನಿಂದನೇ ಸೀದಾ ಮಾರ್ಕೆಟ್ ಹೋಗುತ್ತಾರೆ. ಅಂಥ ಟೈಮಲ್ಲಿ ಮಾಡಿದ್ರೆ ಆ ಫ್ರೆಶ್ನೆಸ್ ಇನ್ನೂ ಉಳಿಯುತ್ತೆ ಅಂತೇಳ್ಬಿಟ್ಟು ಆ ಥರ ಒಂದು ಪದ್ಧತಿ ಯೂಸ್ ಮಾಡ್ತಾರೆ. ಓಕೆ, ಈಗ ಏನು ಆದಾಯ ನಿರೀಕ್ಷೆ ಮಾಡ್ಬೋದು, ಏನು ಇಳುವರಿ ಬರ್ಬೋದು ಎಕರೆಗೆ? ಸರ್, ಇಳುವರಿ ಅಂದರೆ ಚೆನ್ನಾಗಿ ಇವೆಲ್ಲ ಸಮಗ್ರವಾಗಿ ಪೋಷಕಾಂಶ ಆಗಿರ್ಬೋದು ಕೀಟ ರೋಗಗಳಾಗಿರ್ಬೋದು ಸಮಗ್ರವಾಗಿ ಮಾಡಿದಾಗ ಈ ಹೂಕೋಸಲ್ಲಿ ಎಕರೆಗೆ 10-12 ಟನ್ ಅಷ್ಟು ಇಳುವರಿ ಬರುತ್ತೆ. ಗೆಡ್ಡೆಕೋಸು ಹೂಕೋಸು ಮತ್ತು ಎಲೆಕೋಸು ಮೂರಲ್ಲೂ ಅಷ್ಟೇ. ಗೆಡ್ಡೆಕೋಸಲ್ಲಿ ಒಂದು 6-8 ಟನ್ ಬರ್ಬೋದು, ಹೂಕೋಸು ಎಲೆಕೋಸಲ್ಲಿ 10-12 ಟನ್ ಎಕರೆಗೆ ಇಳುವರಿ ಬರುತ್ತೆ. ಆದಾಯ ಒಂದು 60-80,000 ಖರ್ಚಾಯಿತು ಅಂದರೆ 1.5-1,80,000 ಆದಾಯ ಬರುತ್ತೆ. ಅಂದರೆ 60,000 ಇನ್ವೆಸ್ಟ್ ಮಾಡಿದ್ರೆ 1:3 ಅಂದರೆ 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 3 ರೂಪಾಯಿಯಷ್ಟು ಆದಾಯ ಬರೋ ಬೆಳೆಗಳು ಈ ಕೋಸು ಜಾತಿಯ ಬೆಳೆಗಳು. ಅದಲ್ಲದಲ್ಲೇ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ನಾನು ಹೇಳ್ದಂಗೆ ಆಗಲೇ ಈಗ ಟೊಮೊಟೊ ಎಕ್ಸಾಂಪಲ್ ತಗೊಂಡ್ರೆ ಟೊಮೊಟೊ ಬೆಳೆಯಲ್ಲಿ ನಿಮಗೆ ಲೇಬರ್ ಇದು ಜಾಸ್ತಿ ಅಲ್ವಾ. ಈಗ ಅದಕ್ಕೆ ದಾರ ಕಟ್ಟಬೇಕು, ಕೊಯ್ಲಿಕ್ಕೆ ಮುಂದೆ 7-8 ಸರಿ ಕಟಾವು ಮಾಡೋಕ್ಕೆ ಲೇಬರ್ ಬೇಕು. ಬಟ್ ಇಂಥ ಬೆಳೆಗಳಿಗೆ ಬಂದಾಗ ನೀವು ಅದಕ್ಕೆ ದಾರ ಕೊಟ್ಟಂಗೆ ಒಂದ್ಸರಿ ನೀವು ನಾಟಿ ಮಾಡಿದ್ರೆ ಅದಕ್ಕೆ ಪೋಷಕಾಂಶ ಮತ್ತು ನಿರ್ವಹಣೆ ಕೀಟ ಮತ್ತು ರೋಗದ ನಿರ್ವಹಣೆ ಮಾಡಿಕೊಂಡ್ರೆ ಬೇರೆ ಯಾವುದೇ ರೀತಿಯ ಲೇಬರ್ ಅವಶ್ಯಕತೆ ಇರಲ್ಲ. ಹಾಗಾಗಿ ತುಂಬ ಈಸಿ ಬೆಳೆಗಳು ಕಂಪೇರ್ ಟು ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ತರಕಾರಿ ಬೆಳೆಗಳಲ್ಲಿ. ಈ ಸ್ಪ್ರೌಟಿಂಗ್ ಬ್ರಕೋಲಿ ಚೈನಾ ಕ್ಯಾಬೇಜ್ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಅದನ್ನ ಓಪನ್ ಗ್ರೌಂಡ್ ಅಲ್ಲಿ ಬೆಳೆಯಕ್ಕಲ್ವಾ, ಅದು ಹೊರಗಡೆ ಬೆಳೆಯಕ್ಕಲ್ವಾ? ಅದಕ್ಕೆ ಇನ್ನೂ ಹೆಚ್ಚಿನ ಚಳಿ ಒಂದು ಅವಶ್ಯಕತೆ ಇರೋದ್ರಿಂದ ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ, ಹಾಗಾಗಿ ಅದನ್ನ ಈ ಪಾಲಿ ಹೌಸ್ ಗಳಲ್ಲಿ ಬೆಳಿಬಹುದು, ಅಥವಾ ಶೇಡ್ ನೆಟ್ ಇದ್ರೂ ಕೂಡ ಬೆಳ್ಕೋಬಹುದು ಚೈನೀಸ್ ಕ್ಯಾಬೇಜ್ ಅಲ್ಲಿ. ಅದನ್ನು ಕೂಡ ನಮ್ಮ ಕೃಷಿ ಮೇಳದಲ್ಲಿ ಈ ರೈತರಿಗೆ, ಇಲ್ಲಿ ಸುತ್ತಮುತ್ತ ರೈತರಿಗೆ ಪರಿಚಯ ಮಾಡಲಿಕ್ಕೆ ಐ ಬೆಳೆಗಳನ್ನ ಒಂದು ಡೆಮೋ ರೀತಿ ಅಂದ್ರೆ ರೈತರಿಗೆ ನೋಡ್ಲಿ ಅಂತ ಹೇಳ್ಬಿಟ್ಟು ಬೆಳೆದಿರ್ತೀವಿ. ಅದು ತುಂಬಾ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ವಹಿಸ್ತಾ ಇದೆ. ಈ ನಮಗೆ ಮಾರ್ಕೆಟ್ಗಳಲ್ಲಿ ಲಭ್ಯತೆ ಇತ್ತೀಚಿನ ದಿನಗಳಲ್ಲಿ ಸಿಗ್ತಾ ಇದೆ ಸರ್. ಅದು ಊಟಿ ಕ್ಯಾಬೇಜ್ ಅಂತ ಹೇಳಿ ಬರುತ್ತೆ ನೋಡಿದ್ರೆ, ಒಂದು ಬಣ್ಣದ ಪರ್ಪಲ್ ಕಲರ್, ಪರ್ಪಲ್ ಟೈಪ್ಸ್, ಪರ್ಪಲ್ ಟೈಪ್ ಕೂಡ ಅಷ್ಟೇನೆ, ಪರ್ಪಲ್ ಟೈಪ್ ಕೂಡ ಇಲ್ಲೂ ಬೆಳಿಬಹುದು. ಅದರಲ್ಲಿ ರೆಡ್ ಜಿವೆಲ್ ಅಂತ ಒಂದು ವೆರೈಟಿ ಇದೆ ಸಕಟ ಕಂಪನಿದು, ಅದನ್ನು ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಪರ್ಪಲ್ ಟೈಪ್ಸ್ ಕೂಡ ನಾವೇನು ಎಲೆಕೋಸು ಬೆಳಿತೀವೋ ಆ ಟೈಪ್ ಅಲ್ಲೇ ಇದನ್ನು ಕೂಡ ಬೆಳಿಬಹುದು. ಚೈನೀಸ್ ಕ್ಯಾಬೇಜ್ ಅಂತ ಇದು ಯಾವ ಕಲರ್ ಇರುತ್ತದೆ? ಅದು ನಾರ್ಮಲ್ ಗ್ರೀನ್ ಕಲರ್ ಇರುತ್ತೆ, ಸ್ವಲ್ಪ ಶೇಪ್ ಉದ್ದ ಬರುತ್ತೆ. ಇದು ಊಟಿ ಕ್ಯಾಬೇಜ್ ಅಥವಾ ರೆಡ್ ಕ್ಯಾಬೇಜ್ ಏನಿದೆ ಅದನ್ನು ಕೂಡ ಸಲಾಡ್ ಪರ್ಪಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ಹೋಟೆಲ್ಗಳಲ್ಲಿ ಗೋಬಿ ಆರ್ಡರ್ ಮಾಡಿದಾಗ ಅದ್ರ ಜೊತೆ ತುರಿದ್ಬಿಟ್ಟು ರೆಡ್ ಕಲರ್ ದರ ದರ ತರ ಹಾಕಿರ್ತಾನ, ಅದೆಲ್ಲ ಈ ರೆಡ್ ಕ್ಯಾಬೇಜ್ ನಾವೇನು ಹೇಳ್ತೀರಾ ಆ ಕ್ಯಾಬೇಜ್, ಅದು ಕೂಡ ತುಂಬಾ ಈ ಕ್ಯಾಬೇಜ್ಗಿನ ಪ್ರೈಸ್ ಅದು ತುಂಬಾ ಹೆಚ್ಚಿಗೆ ಇರ್ತದೆ. ಬಟ್ ಬೆಳೆಯೋದು ಸೇಮ್ ಏನೆ, ಆದಷ್ಟು ಏನು ಎಲೆಕೋಸಿಗೆ ಏನು ಫಾಲೋ ಮಾಡ್ತೀವಿ ಅದನ್ನ ರೆಡ್ ಕ್ಯಾಬೇಜ್ಗೂ ಫಾಲೋ ಮಾಡಿದ್ರೆ ಹೆಚ್ಚಿನ ಇಳುವರಿ ಕೂಡ ಅದರಲ್ಲೂ ಕೂಡ ಪಡ್ಕೋಬಹುದು, ತುಂಬಾ ಆದಾಯನೂ ಕೂಡ ಇದೆ. ಅಂದ್ರೆ ಅದಕ್ಕೆ ಓಪನ್ ಮಾರ್ಕೆಟ್ ಇಲ್ವಾ? ಓಪನ್ ಮಾರ್ಕೆಟ್ ಅದೇ ಆ ಮಾರುಕಟ್ಟೆ ನೋಡ್ಕೊಂಡು ನಾವು ಬೆಳಿಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಈ ಸಿಟಿ ಭಾಗದಲ್ಲಿ ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ರಾಜಧಾನಿ ಸುತ್ತಮುತ್ತ ಇರತಕ್ಕಂಥ ಸಿಟಿಗಳಲ್ಲಿ ಸ್ವಲ್ಪ ಪ್ರಾಮುಖ್ಯತೆ ಇದೆ. ಆ ಮಾರುಕಟ್ಟೆ ನೋಡ್ಕೊಂಡು ರೈತರು ಡಿಸೈಡ್ ಮಾಡಿ ಬೆಳಿಬೇಕಾಗಿದೆ. ಅಥವಾ ಯಾರಾದರೂ ಬೈಯರ್ಸ್ ನಾವು ತಗೊಳ್ತೀವಿ, ಮೋರ್ ಆಗಿರ್ಬೋದು, ರಿಲಯನ್ಸರ್ ಆಗಿರ್ಬೋದು, ಅಥವಾ ನಮ್ಮ ಆಪ್ಕಾಮ್ಸ್ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಒಂದು ಆಪ್ಕಾಮ್ಸ್ ಆಗಿರ್ಬೋದು, ಇವ್ರು ಯಾರಾದ್ರು ನಾವು ತಗೊಳ್ತೀವಿ ಅಂತ ಏನಾದರೂ ಒಂದು ಭರವಸೆ ಕೊಟ್ಟಾಗ ರೈತರು ಬೆಳೆದ್ಬಿಟ್ಟು ಅವರಿಗೆ ಸಪ್ಲೈ ಮಾಡಬಹುದು ಅಲ್ವಾ? ಹೌದು ಸರ್. ಅಂದ್ರೆ ಅವಕಾಶಗಳು ಹೇರಳವಾಗಿದಾವೆ. ಹೌದು, ಅವಕಾಶಗಳಿದೆ. ರೈತರು ತಿಳಿದ್ಬಿಟ್ಟು ಮಾರ್ಕೆಟ್ ಯಾವ ರೀತಿ ಹೋಗ್ತಾ ಇದೆ ಅಂತ ತಿಳಿದ್ಬಿಟ್ಟು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಅಂದ್ರೆ ಒಂದು ತಾವು ಹೇಳ್ತಾ ಇರೋದು ನಿಮ್ಮ ಸುತ್ತೂರಿನ ಕೃಷಿ ಮೇಳಕ್ಕಾಗಿ ನೀವೇ ಬೆಳಿತೀರಿ? ಹೌದು ಸರ್. ಅವಾಗ ನಿಮ್ಮ ಹತ್ರನೂ ಬಂದು ತಿಳ್ಕೋಬಹುದು ಯಾವ ರೀತಿ ಬೆಳಿಬಹುದು ಇದು ಬೆಳೆಗಳೆಲ್ಲ ಅಂತ. ಹೌದು, ಈ ತರ ಬೆಳೆಗಳಲ್ಲೇ ನಾವು ಸುಮಾರು ಆ ಚಳಿಗಾಲ ಟೈಮಲ್ಲಿ ನಮ್ದು ಕೃಷಿ ಮೇಳ ಬರೋದ್ರಿಂದ ಚಳಿಗಾಲಕ್ಕೆ ಸೂಕ್ತವಾದ ತಳಿಗಳನ್ನ ನಾವು ಅಲ್ಲಿ ಹಾಕಿರ್ತೀವಿ. ಆ ತಳಿಗಳು ಯಾವ ರೀತಿ ಬರುತ್ತೆ, ಅದು ಯಾವ ರೀತಿ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು ಇವನ್ನೆಲ್ಲ ತಿಳ್ಕೋಬಹುದು. ಮತ್ತೆ ಹೊಸ ಹೊಸ ತಳಿಗಳು, ಹೊಸ ಹೊಸ ಬೆಳೆಗಳು, ನೀವಾಗ್ಲೇ ಹೇಳ್ದಂಗೆ ಬ್ರೊಕೋಲಿ ಅಂತ ಹೇಳಿದ್ರಿ, ಆಮೇಲೆ ಬ್ರಸಲ್ ಸ್ಪ್ರೌಟ್ ಅಂತ ಬರುತ್ತೆ, ಇನ್ನೊಂದು ಬ್ರಸಲ್ ಸ್ಪ್ರೌಟ್ ಬರುತ್ತೆ, ಚೈನೀಸ್ ಕ್ಯಾಬೇಜ್ ಬರುತ್ತೆ. ಇದು ಕೆಲವು ರೈತರುಗಳು ನೋಡಿರಲ್ಲ, ಅಲ್ಲಿ ಬಂದು ನೋಡಿ ಇದನ್ನು ಕೂಡ ಬೆಳಿಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಬ್ರೊಕೋಲಿನಲ್ಲಿ ಕೂಳೆ ಬೆಳೆನು ಬರುತ್ತಂತೆ, ಹೌದಾ ಡಾಕ್ಟ್ರೆ? ಕೆಲವೊಂದು ತಳಿಗಳಲ್ಲಿ ಬರುತ್ತೆ ಸರ್, ಎಲ್ಲಾ ತಳಿಗಳಲ್ಲೂ ಬರೋದು ಕಷ್ಟ. ಬ್ರಸಲ್ ಸ್ಪ್ರೌಟ್ ಅಲ್ಲಿ ಬರುತ್ತೆ. ಬರುತ್ತೆ, ಹೌದು ಸರ್. ಅಲ್ಲ, ಬ್ರೊಕೋಲಿಸಲು ಬರುತ್ತೆ ಅಂತ ಹೇಳ್ತಾರೆ, ಎರಡು ಬೆಳೆ ತಗೋಬಹುದು ಅಂತ. ನೀವು ಪ್ರಯತ್ನ ಮಾಡಿದ್ರಿ? ಇಲ್ಲ, ಕೃಷಿ ವಿಜ್ಞಾನಕ್ಕೆ ಪ್ರಯತ್ನ ಆಗಿದೆ, ನಾವು ಒಂದು ಬೆಳೆಯಲ್ಲಿ ಕಟಾವು ಮಾಡ್ಬಿಡ್ತೀವಿ. ಓಕೆ ಓಕೆ. ಅಂದ್ರೆ ಚಳಿಗಾಲದ ಪ್ರಧಾನವಾದ ತರಕಾರಿ ಬೆಳೆಗಳಲ್ಲಿ ಒಂದಷ್ಟು ಬೆಳೆಗಳನ್ನು ರೈತರು ಸುಲಭವಾಗಿ ಬೆಳ್ಕೋಬಹುದು. ಹೌದು, ಮಾರುಕಟ್ಟೆ ಡಿಮ್ಯಾಂಡ್ ನೋಡಿಕೊಂಡು ಪಾಲಿ ಹೌಸ್ ಹಾಕ್ಕೊಂಡು ಎಕ್ಸಾಟಿಕ್ ವೆಜಿಟೇಬಲ್ಸ್ ಅದನ್ನು ಕೂಡ ಬೆಳ್ಕೋಬಹುದು ಅಲ್ವಾ? ತಾಂತ್ರಿಕತೆಗಳು ಲಭ್ಯ ಇದ್ದಾವೆ. ತಾಂತ್ರಿಕತೆಗಳು ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ತಾವು ಕೂಡ ತಾಂತ್ರಿಕತೆಗಳನ್ನು ಕೊಡ್ತೀವಿ ಸರ್ ಅಲ್ವಾ? ಹೌದು. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನಿನ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಒಳ್ಳೆಯದು ಡಾಕ್ಟರ್ ವಿನಯ್ ಅವರೇ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 9591195573. ಇನ್ನೊಮ್ಮೆ ಹೇಳ್ತೀರಾ? 9591195573. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. 9591195573.